ಸಂಪನ್ಮೂಲ, ಬಳಸಿದಷ್ಟು ಉರಿದು ಹೋಗುತ್ತದೆ, ಅಪವ್ಯಯ ನಿಲ್ಲಿಸಿದರೆ ಮಾತ್ರ ಉಳಿಯುತ್ತದೆ. ತಿಳಿಯೋಣ ಇಂಧನ ಪೋಲು ಪ್ರಗತಿಯ ಸೋಲು, ವಿವೇಚನೆಯಿಂದ ಇಂಧನ ಬಳಸೋಣ. ಆಕಾಶವಾಣಿ ಚಿತ್ರದುರ್ಗ, ಸಮಯ ಸರಿಯಾಗಿ 6:51. ಇದೀಗ ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮ. ಇಂದಿನ ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ನಮ್ಮೆಲ್ಲ ಕೃಷಿಕ ಬಾಂಧವರಿಗೆ ಶರಣು ಶರಣಾರ್ಥಿ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮುಂಗಾರು ಹಂಗಾಮಿನ ಬೆಳೆಗಳಾದ ಹತ್ತಿ ಹಾಗೂ ಶೇಂಗಾ ಬೆಳೆಯ ಸುಧಾರಿತ ಬೇಸಾಯ ಕ್ರಮಗಳ ಕುರಿತು ಹಿರಿಯೂರು ತಾಲೂಕು ಬಬ್ಬೂರು ಫಾರಂ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರು ಹಾಗೂ ಬೇಸಾಯ ಶಾಸ್ತ್ರಜ್ಞರಾದ ಡಾ ಒ ಕುಮಾರ್ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ತದನಂತರ ನವಣೆ ಬೆಳೆಯ ಸುಧಾರಿತ ಬೇಸಾಯ ಕ್ರಮಗಳ ಕುರಿತು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಕತ್ತಲಗೆರೆ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಬೇಸಾಯ ತಜ್ಞರಾದ ಡಾ ರುದ್ರಗೌಡ ಅವರೊಂದಿಗೆ ಸಂದರ್ಶನ ಕೇಳುತ್ತೀರಿ. ಆ ಬಳಿಕ ನೇಗಿಲ ಮಿಡಿತ ಮೂಡಿಬರಲಿದೆ. ನಿಮ್ಮ ಮನೆಯ ಅಂಗಳದಲ್ಲಿ ಅಥವಾ ನಿಮ್ಮ ಮನೆಯ ಮಹಡಿಯ ಮೇಲೆ ತರಕಾರಿಗಳನ್ನು ಬೆಳೆಸಲು ಬಯಸುತ್ತೀರಾ? ಹಾಗಾದರೆ ಇಲ್ಲಿದೆ ಸುವರ್ಣಾವಕಾಶ. ಬಾಯರ್ ಸೆಮಿನಿಸ್ ಕಂಪನಿ ಹೋಮ್ ಗಾರ್ಡನ್ ತರಕಾರಿ ಬೀಜಗಳನ್ನು ಪ್ರಸ್ತುತಪಡಿಸುತ್ತಿದೆ. ಇದೀಗ ಅಮೆಜಾನ್ನಲ್ಲಿ ಅಥವಾ ನಿಮ್ಮ ಹತ್ತಿರದ ಬೀಜದ ಅಂಗಡಿಗಳಲ್ಲಿ ಖರೀದಿಸಿ. ಹೆಚ್ಚಿನ ಮಾಹಿತಿಗೆ ಟೋಲ್ ಫ್ರೀ ಸಂಖ್ಯೆ 1800120449 ಕರೆ ಮಾಡಿ. ಅರೆ ಸಂಗ್ರಾಮ್, ನಿನ್ನ ಹೊಲದಲ್ಲಿ ಕಳೆಗಳ ಹೇಳ ಹೆಸರಿಲ್ಲ, ದೂರ ದೂರದವರೆಗೆ ಹಚ್ಚ ಹಸಿರಿನಿಂದ ತುಂಬಿದೆ, ಇದನ್ನ ಹಾಗೆ ಮಾಡಿರುವಿ? ಇದು ಕೂಡ ಕೇಳುವ ವಿಷಯವೇ. ಇಂತಹ ಕೆಲಸವನ್ನು ಬಾಯರ್ನ ಲಾಡಿಸ್ ಮಾತ್ರ ಮಾಡಬಹುದು. ಲಾಡಿಸ್ ಕಳೆಗಳನ್ನು ಶೀಘ್ರವಾಗಿ ನಾಶಪಡಿಸುತ್ತದೆ ಹಾಗೂ ಇದರ ಸೇಫ್ನ ಟೆಕ್ನಾಲಜಿ ಬೆಳೆಗಳ ಹಸಿರುತನವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ಬಾಯರ್ನ ಲಾಡಿಸ್, ಯಾವುದೇ ಸರಿಸಾಟಿ ಇಲ್ಲ. ಹಮ್ನೆ ಫಸಲ್ ಬಿಮಾ ಯೋಜನಾ ಕೋ ಅಧಿಕ ಪ್ರಭಾವಿ ಬನಾಯಾ, ಉಸ್ಕೆ ದಾಯರೆ ಮೇ ಜಾದಾ ಕಿಸಾನೋ ಕೋ ಲಾಯೆ. ಇನ್ನಿಲ್ಲ ಭಯ, ಇನ್ನಿಲ್ಲ ಚಿಂತೆ, ಸಿಕ್ಕಿದೆ ನಮಗೆ ಹೊಸ ಮಾರ್ಗ. ಮಾಡಿಸಿ ನಾವು ಬೆಳೆ ವಿಮೆಯ, ದೂರಾಗಿಸಿದೆವು ರೈತರ ಚಿಂತೆಯ. ಭವಿಷ್ಯವಾಯಿತು ನಿಶ್ಚಿಂತ, ಬೆಳೆಯು ಸುರಕ್ಷಿತ ನಿಶ್ಚಿಂತ, ರೈತ ಬೆಳೆ ವಿಮೆಯಿಂದ ಎಲ್ಲರೂ ತೃಪ್ತ. ಇಂದೇ ಪ್ರಧಾನಮಂತ್ರಿ ಫಸಲು ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಿರಿ ಮತ್ತು ನಷ್ಟದಿಂದ ಉಂಟಾಗುವ ಹಾನಿಯಿಂದ ನಿಶ್ಚಿಂತರಾಗಿರಿ. ಸ್ಥಳೀಯ ಪ್ರಕೃತಿ ವಿಕೋಪದಿಂದ ಬೆಳೆ ನಷ್ಟವಾದರೂ ನೀವು ಅದರ ಸರಿಯಾದ ಬೆಲೆಯನ್ನು ಪಡೆಯುವಿರಿ. ಪ್ರಧಾನಮಂತ್ರಿ ಫಸಲು ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಲು ಇಂದೇ ಹತ್ತಿರದ ಬ್ಯಾಂಕ್ ಶಾಖೆ, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒನ್ ಸೆಂಟರ್ ಅಥವಾ ಅಧಿಕೃತ ಬಿಮಾ ಸಂಸ್ಥೆಯವರನ್ನು ಸಂಪರ್ಕಿಸಿರಿ. ಏಕೆಂದರೆ ಬೆಳೆಯು ಸುರಕ್ಷಿತ ನಿಶ್ಚಿಂತ, ರೈತ ಬೆಳೆ ವಿಮೆಯಿಂದ ಎಲ್ಲರೂ ತೃಪ್ತ. ಕೃಷಿ ಮತ್ತು ರೈತರ ಕಲ್ಯಾಣ ಖಾತೆ, ಭಾರತ ಸರ್ಕಾರ. ರೈತ ಬಾಂಧವರು, ಇದೀಗ ಕೇಳೋಣ ಮುಂಗಾರು ಹಂಗಾಮಿನ ಬೆಳೆಗಳಾದ ಹತ್ತಿ ಹಾಗೂ ಶೇಂಗಾ ಬೆಳೆಯ ಸುಧಾರಿತ ಬೇಸಾಯ ಕ್ರಮಗಳ ಕುರಿತು ಹಿರಿಯೂರು ತಾಲೂಕು ಬಬ್ಬೂರು ಫಾರಂ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರು ಹಾಗೂ ಬೇಸಾಯ ಶಾಸ್ತ್ರಜ್ಞರಾದ ಡಾ ಒ ಕುಮಾರ್ ಅವರೊಂದಿಗೆ ಸಂದರ್ಶನವನ್ನ. ನಮಸ್ಕಾರ ರೈತ ಬಾಂಧವರೇ, ಇವತ್ತಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಹತ್ತಿ ಮತ್ತು ಶೇಂಗಾ ಕೃಷಿಯ ಒಂದು ಬೇಸಾಯ ಕ್ರಮಗಳ ಬಗ್ಗೆ ತಿಳಿಸಿಕೊಡ್ತಿದ್ದಾರೆ ಹಿರಿಯೂರು ಬಬ್ಬೂರು ಫಾರಂನ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದಂತಹ ಡಾಕ್ಟರ್ ಓ ಕುಮಾರ್ ಅವರು. ನಮಸ್ಕಾರ ಸರ್. ನಮಸ್ತೆ ಸರ್. ಸರ್, ಈಗ ಮುಂಗಾರು ಪ್ರಾರಂಭ ಆಗ್ತಿದೆ, ಅದರಲ್ಲೂ ಹತ್ತಿ ಬೆಳೆಯಂತ ನಮ್ಮ ರೈತರು ಬೇಗನೆ ಈ ಒಂದು ಕೃಷಿ ಚಟುವಟಿಕೆಗಳನ್ನು ಪ್ರಾರಂಭ ಮಾಡ್ತಾರೆ. ಮೊದಲು ಹತ್ತಿ ಅಂದ್ರೆ ಸಾಮಾನ್ಯ ತಳಿಗಳು ಬೆಳೀತಿದ್ರು, ಅದರಲ್ಲಿ ರೋಗ ಕೀಟಗಳ ಬಾಧೆ ಜಾಸ್ತಿ ಇರ್ತಿತ್ತು. ಆದ್ರೆ ಇತ್ತೀಚೆಗೆ ರೋಗ ಮತ್ತು ಕೀಟದ ಬಾಧೆ ಕಡಿಮೆ ಇರ್ತವೆ ಮತ್ತೆ ಬರೋದಿಲ್ಲ ಅಂತೇಳಿ ಬಿಟಿ ತಳಿಗಳನ್ನ ಬೆಳೀತಿದ್ರು. ಆದ್ರೂ ಇತ್ತೀಚೆಗೆ ಅದರಲ್ಲೂ ಈ ರೋಗ ಮತ್ತು ಕೀಟದ ಒಂದು ಆವಳಿ ಕಾಣ್ತಾ ಇದೆ. ಯಾಕಾಗಿ ಇದು ಬರುತ್ತೆ ಮತ್ತೆ ಯಾವ ಒಂದು ಬೀಜಗಳನ್ನು ಆಯ್ಕೆ ಮಾಡಿದ್ರೆ ಇವುಗಳ ತೊಂದರೆ ತಪ್ಪಿಸಬಹುದು ಮತ್ತೆ ಯಾವ ಸಂದರ್ಭದಲ್ಲಿ ಅವರು ಒಂದು ಈ ಬೇಸಾಯ ಕ್ರಮಗಳನ್ನು ಅನುಸರಿಸಬೇಕಾಗುತ್ತೆ, ಯಾವಾಗ ಪ್ರಾರಂಭ ಮಾಡಬೇಕಾಗುತ್ತೆ, ಅದ್ರ ಬಗ್ಗೆ ಹೇಳಿ ಸರ್. ಮುಂಗಾರು ಸ್ಟಾರ್ಟ್ ಆಯ್ತು ಅಂದ್ರೆ ಹತ್ತಿ ಬೆಳೀತಕ್ಕಂತ ರೈತ ಬಾಂಧವರಿಗೆ ಏನಂದ್ರೆ ಈಗ ನಾವೆಲ್ಲ ಮೊದಲು ಜೈದರ್ ತಳಿ ಇರ್ಬೋದು ಅಥವಾ ನಾವು ECH ಹತ್ತಿಗಳನ್ನ ತಳಿಗಳನ್ನ ಬಿತ್ತನೆ ಮಾಡ್ತಾ ಇದ್ವಿ. ಈಗ ಏನಾಗಿದೆ, ನಮ್ಮ ರೈತ ಬಾಂಧವರು ಯಾವುದೇ ಬೀಜ ಬಳಸಿದ್ರು ಕೂಡ BT ಹತ್ತಿ ಬೀಜನ ನಾವು ಕೊಡ್ತಕ್ಕಂಥದ್ದು ಅಥವಾ ನಾವು ಬಳಸ್ತಕ್ಕಂಥದ್ದು. ಸೊ ಇಂಥ ಸನ್ನಿವೇಶದಲ್ಲಿ ನಾವು ರೈತ ಬಾಂಧವರು ಏನ್ ಮಾಡ್ಬೇಕು, ಬಿತ್ತನೆ ಮಾಡ್ತಕ್ಕಂಥ ರೈತರು ಈಗ ಹತ್ತಿ ಬೆಳೆನ ಆದಷ್ಟು ನಾವು ಮೇ ಮೊದಲನೇ ವಾರ ಅಥವಾ ಎರಡನೇ ವಾರದಲ್ಲಿ ಆದಷ್ಟು ನಾವು ಬಿತ್ತನೆ ಕಾರ್ಯನ ಮುಗಿಸ್ಬೇಕು. ಈಗ ಒಂದು ಸನ್ನಿವೇಶದಲ್ಲಿ ಮಳೆ ಚೆನ್ನಾಗಿ ಬರಲಿಲ್ಲ ಅಥವಾ ಮೇ ಮೂರನೇ ವಾರ ಅಥವಾ ಜೂನ್ ಮೊದಲನೇ ವಾರದಲ್ಲಿ ಬಿತ್ತನೆ ಮಾಡಬಹುದಾ ಅಂತ ಕೇಳಿದ್ರೆ ರೈತ ಬಾಂಧವರು. ಸೊ ಮಾಡಬಹುದು, ಆದರೆ ಏನಾಗುತ್ತೆ ನಮ್ಮ ಬೆಳೆ ಈಗ ನಾವು ಸ್ವಲ್ಪ ತಡವಾಗಿ ಬಿತ್ತನೆ ಮಾಡಿದ್ದೆ ಅದರಲ್ಲಿ ಏನಾಗುತ್ತೆ ಈ ಬೆಳೆ ಅತಿಯಾಗಿ ಮಳೆ ಇದಕ್ಕೆ ಸಿಗಾಕೊಳ್ಳುತ್ತೆ. ಮಳೆ ಬರ್ತಕ್ಕಂಥ ಸನ್ನಿವೇಶ ಈಗ ಹೂ ಬರೋ ಟೈಮಲ್ಲಿ ಮಳೆಗೆ ಜಾಸ್ತಿ ಸಿಗಾಕೊಳ್ಳುತ್ತೆ. ಆಮೇಲಿಂದ ಕಾಯಿ ಕಟ್ಟುವ ಹಂತದಲ್ಲಿ ಇವೆಲ್ಲ ಸಮಸ್ಯೆಗಳು ಜಾಸ್ತಿ ಆಗುತ್ತೆ, ಇಳುವರಿ ತುಂಬಾನೇ ಕಡಿಮೆ ಆಗುತ್ತೆ. ಮತ್ತು ಅದರ ಜೊತೆಗೆ ಈ ಕೀಟ ರೋಗದ ಬಾಧೆನೂ ಕೂಡ ಬೈಟಿ ಹತ್ತಿ ಇದ್ರೂ ಕೂಡ ರೋಗದ ಬಾಧೆ ಅಥವಾ ಕೀಟದ ಬಾಧೆನೂ ತುಂಬಾ ಜಾಸ್ತಿ ಆಗುತ್ತೆ. ಈ ದೃಷ್ಟಿಯಿಂದ ನಾವು ಆದಷ್ಟು ಬೇಗ ಬಿತ್ತನೆ ಮಾಡೋದ್ರಿಂದ ನಾವು ಬಿತ್ತನೆ ಮಾಡಿದ್ಮೇಲೆ ಈಗ ನಾವು ನೋಡ್ತಕ್ಕಂಥದ್ದಂದ್ರೆ ಬಿಟಿ ಹತ್ತಿ ಬಳಸ್ತಕ್ಕಂಥ ರೈತರು ಬಿಟಿ ಹತ್ತಿನೇ ಬಳಸ್ತಾರೆ. ಆದರೆ ಈ ಕೀಟ ರೋಗದ ಬಾಧೆ ಈಗ ಉದಾಹರಣೆಗೆ ಈ ಕಾಯಿ ಕೊರಕದ ಬಾಧೆ ಇರ್ಬೋದು ಜಾಸ್ತಿ ಆಗಿದೆ. ಅಂದ್ರೆ ಬಿಟಿ ಹತ್ತಿ ಬಿತ್ತನೆ ಮಾಡಿದ್ರು ಕೂಡ ಬಿಟಿ ಹತ್ತಿಯಲ್ಲೂ ಕೂಡ ಕಾಯಿ ಕೊರಕದ ಬಾಧೆನೂ ತುಂಬಾನೇ ಜಾಸ್ತಿ ಬರ್ತಾ ಇದೆ. ಏನಕ್ಕೆ ಅಂದ್ರೆ ಈಗ ರೈತ ಬಾಂಧವರು ಕೇಳ್ಬೋದು ಪ್ರಶ್ನೆ ಏನಿರ್ಬೋದು, ನಾವು ಬಿಟಿ ಹತ್ತಿ ಬೆಳೆದ್ರು ಕೀಟದ ಬಾಧೆ ಜಾಸ್ತಿ ಇದೆ ಸರ್ ಏನ್ ಮಾಡಬಹುದು? ಸೊ ಏನ ಅಂದ್ರೆ ಪ್ರಮುಖವಾಗಿ ನಾವು ಬಿಟಿ ಹತ್ತಿ ಬೀಜನ ತಗೋಬೇಕಾದ್ರೆ ಎರಡು ಬೀಜ ಕೊಡ್ತಾ ಇದ್ರು ಮೊದಲು, ಒಂದು ಬಿಟಿ ಇನ್ನೊಂದು ನಾನ್ ಬಿಟಿ ಅಂತ ಒಂದು ಪ್ಯಾಕೆಟ್ ಅಲ್ಲಿ ಎರಡು ಬರ್ತಿದ್ವು. ಸೊ ಅವು ಈಗ ಏನಾಗಿದೆ ನಾವು ಬಿತ್ತನೆ ಮಾಡ್ಬೇಕಾದ್ರೆ ಅವನ್ನ ಗೈಡ್ಲೈನ್ಸ್ ಕೂಡ ಇತ್ತು. ಬಿತ್ತನೆ ಮಾಡ್ತಕ್ಕಂತ ಹೊಲದಲ್ಲಿ ಬದುಗಳ ಮೇಲೆ ಎರಡು ಸಾಲು ಅಟ್ಲೀಸ್ಟ್ ಸುತ್ತಲು ನಾನ್ ಬಿಟಿ ಹತ್ತಿ ಬೀಜನ ಬಿತ್ತನೆಗೆ ಮಾಡಕ್ಕೆ ಹೇಳ್ತಾ ಇದ್ರು. ಅಥವಾ ಮಧ್ಯ ಭಾಗದಲ್ಲಿ ಬಿತ್ತನೆ ಮಾಡಿದ್ರೆ ಆ ಬರ್ತಕ್ಕಂತ ಕೀಟನ ಕಂಪ್ಲೀಟ್ ಆಗಿ ನಾನ್ ಬಿಟಿ ಹತ್ತಿಗೆ ಅದು ಅಟ್ಯಾಕ್ ಆಗ್ತಿತ್ತು, ನಮ್ ಬಿಟಿ ಬೆಳೆಗೆ ಆದಷ್ಟು ಕೀಟನ ತಡಿಲಿಕ್ಕೆ ಅನುಕೂಲ ಮಾಡ್ತಿತ್ತು. ಸೊ ಈಗೇನಾಗ ರೈತ ಬಾಂಧವರು ಅದು ನಾವು ನಾನ್ ಬಿಟಿ ಹಾಕಿದ್ರೆ ಸರಿ ಇಳುವರಿ ಬರಲ್ಲ, ನಮ್ಗೆ ಇಳುವರಿ ಎಲ್ಲ ಕಡಿಮೆ ಆಗತ್ತೆ ಅಂತ ಸರಿಯಾಗಿ ಪ್ರಮಾಣದಲ್ಲಿ ನಾವು ಹಾಕದೇ ಇದ್ದ ಕಾರಣದಿಂದ ಏನಾಗುತ್ತೆ ಆ ಬಿಟಿ ಹತ್ತಿಗೆ ರೆಸಿಸ್ಟೆನ್ಸ್ ಪವರ್ ಏನಂತ ಅಂದ್ರೆ ಅದು ಕೂಡ ಕಡಿಮೆ ಆಗಿದೆ. ಸೊ ಈ ದೃಷ್ಟಿಯಿಂದ ಈಗ ಏನಾಗಿದೆ ಗವರ್ಮೆಂಟ್ ಇಂದ ಗೈಡ್ಲೈನ್ಸ್ ಪ್ರಕಾರ ಬಿಟಿ ಹತ್ತಿ ಬೀಜದ ಜೊತೆನೆ ಮಿಕ್ಸ್ ಮಾಡಿ ನಾನ್ ಬಿಟಿ ಬೀಜನ ಕೊಡ್ತಿದ್ದಾರೆ. ಏನಕ್ಕಂದ್ರೆ ನಾವು ಸಪರೇಟ್ ಆಗಿ ಕೊಟ್ರೆ ಸರಿ ರೈತರು ಪಾಲನೆ ಮಾಡಲ್ಲ, ಈ ತರ ಇರೋದ್ರಿಂದ ನಮಗೆ ಈಗ ಈ ಕೀಟದ ಬಾಧೆ ಜಾಸ್ತಿ ಆಗಿದೆ. ಸೊ ಈ ಮಿಕ್ಸ್ ಮಾಡ್ಬರೋದ್ರಿಂದ ನಮಗೆ ಗೊತ್ತಾಗಲ್ಲ ಯಾವ್ದು ಬಿಟಿ ಯಾವ್ದು ನಾನ್ ಬಿಟಿ ಅಂತ ಗೊತ್ತಾಗ ಆವಾಗ ನಾವು ಕರೆಕ್ಟ್ ಆಗಿ ಬಿತ್ತನೆ ಮಾಡ್ತೀವಿ ಅದು ಹೂ ಬಂದಾಗ ಗೊತ್ತಾಗುತ್ತೆ ಅದು ನಾನ್ ಬಿಟಿ ಅಂತ. ಸೊ ಈ ದೃಷ್ಟಿಯಿಂದ ಈಗ ನಾವೆಲ್ಲ ಭಾಗದಲ್ಲಿ ಬಹಳಷ್ಟು ಕಂಪ್ಲೇಂಟ್ಗಳು ಬರ್ತಾ ಇದಾವೆ. ನಾವು ನೋಡ್ತಕ್ಕಂಥದ್ದು ರೈತ ಬಾಂಧವರ ಹೊಲಗಳಲ್ಲೂ ಕೂಡ ಬಿಟಿ ಬೆಳೀತಕ್ಕಂಥ ರೈತರಲ್ಲೂ ಕೂಡ ಬೀಜದಲ್ಲೂ ಕೂಡ ಈಗ ಕಾಯಿ ಕೊರಕದ ಬಾಧೆ ಬರ್ತಾ ಇದೆ. ಸೊ ಇದು ಮೇನ್ ಕಾರಣ. ಆ ದೃಷ್ಟಿಯಿಂದ ರೈತ ಬಾಂಧವರು ನೀವು ಬಿಟಿ ಬೀಜ ಬಳಸಬೇಕಾದ್ರೆ ಅದು ಕರೆಕ್ಟ್ ಆಗಿ ಪಾಲನೆ ಆಗಿದ್ದೆ ಅದರಲ್ಲಿ ಅದು ರೆಸಿಸ್ಟೆನ್ಸ್ ಪವರ್ ಕಳ್ಕೊಂತಿರ್ಲಿಲ್ಲ. ಸೊ ಈ ದೃಷ್ಟಿಯಿಂದ ನಾವು ರೈತ ಬಾಂಧವರು ಇವನ್ನ ಪಾಲನೆ ಮಾಡಿದ್ದೆ ಅದರಲ್ಲಿ ನಮ್ಮ ಹತ್ತಿ ಬೆಳೆನ ಯಶಸ್ವಿಯಾಗಿ ಬೆಳಿಲಿಕ್ಕೆ ಪ್ರಮುಖವಾಗಿ ನಾವು ಏನಕ್ಕೆ ಹತ್ತಿ ಬೆಳೆಯಲ್ಲಿ ಬರ್ತಕ್ಕಂಥ ಕಾಯಿ ಕೊರಕದ ಬಾಧೆನ ಕರೆಕ್ಟ್ ಆಗಿ ನಿಯಂತ್ರಣ ಮಾಡಿದ್ದೆ ಅದರಲ್ಲಿ ಅದು ನಮ್ಮ ಬೆಳೆ ತುಂಬಾನೇ ಚೆನ್ನಾಗಿ ಬರುತ್ತೆ, ನಾವು ಇಳುವರಿ ಪಡೀಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಈಗ ಬಿಟಿ ಹತ್ತಿ ಬೆಳೀತಕ್ಕಂಥ ರೈತರಿಗೆ ನಾವು ಏನು ಸಂದೇಶ ಅಂದ್ರೆ 90 ದಿವಸದ ತನಕ ಅದು ಏನು ನಾವು ಬಿಟಿ ಬೀಜದಲ್ಲಿ ಏನು ನಾವು ಅದನ್ನ ಜೀವಕೋಶ ಹಾಕಿರ್ತೀವಿ ಅದು 90 ದಿವಸದ ತನಕ ಇರ್ತದೆ, ಆದ್ಮೇಲೆ ಸ್ವಲ್ಪ ಕಡಿಮೆ ಹಾಕೊಂತ ಹೋಗುತ್ತೆ. ಆ ದೃಷ್ಟಿಯಿಂದ ಅದು ಬಿಟಿ ಪವರ್ ಏನಿರುತ್ತೆ ಅದು 90-95 ದಿವಸ ಅಥವಾ 100 ದಿವಸದ ತನಕ ಇರ್ತದೆ, ಅದು ಸ್ವಲ್ಪ ಕಡಿಮೆ ಹಾಕೊಂತ ಹೋಗುತ್ತೆ. ಆ ದೃಷ್ಟಿಯಿಂದ ಇವನ್ನ ಕರೆಕ್ಟ್ ಆಗಿ ಪಾಲನೆ ಮಾಡಿದ ಜೊತೆಗೆ ಈಗ ಸಿಂಪರಣೆ ಮಾಡಲಿಕ್ಕೆ ಬಹಳಷ್ಟು ಔಷಧಿಗಳು ಕೂಡ ಬಿಟಿ ಹತ್ತಿಗೆ ಬಳಸ್ತಿದ್ದಾರೆ. ಸೊ ಅವನ್ನ ಕರೆಕ್ಟ್ ಆಗಿ ಪಾಲನೆ ಮಾಡಿದ್ದಲ್ಲಿ ನಿಮಗೆ ತುಂಬಾನೇ ಅನುಕೂಲ ಆಗುತ್ತೆ, ಸ್ಪ್ರೇ ಮಾಡಬೇಕಾಗತ್ತೆ ಅವಾಗ ಕಂಟ್ರೋಲ್ ಆಗುತ್ತೆ. ಇದನ್ನೆಲ್ಲ ಮಾಡಿದ್ದೆ ಆದ್ರೆ ಇಳುವರಿ ಚೆನ್ನಾಗಿ ಪಡೀಲಿಕ್ಕೆ ಅನುಕೂಲ ಆಗುತ್ತೆ. ಇದರ ಜೊತೆಗೆ ನಾನು ಹೇಳಿದೆ ಮೊದಲೇ ನಮ್ಮ ಬೆಳೆ ಸ್ವಲ್ಪ ಬಿತ್ತನೆ ಮಾಡೋದು ಸ್ವಲ್ಪ ತಡ ಆಯ್ತು ಅಂದ್ರೆ ರೈತ ಬಾಂಧವರು ಏನ್ ಮಾಡ್ಬೇಕಾಗುತ್ತೆ, ಈಗ ಮಳೆ ಜಾಸ್ತಿ ಮಳೆಗೆ ಸಿಗಾಕೊಳತ್ತೆ, ಜಾಸ್ತಿ ಮಳೆಗೆ ಸಿಗಾಕೊಂಡಾಗ ಏನಾಗುತ್ತೆ ನಮ್ಮ ಭೂಮಿ ಎಲ್ಲಿ ನೀರ್ ನಿಲ್ಲೋದು ಅಥವಾ ಒಂದೊಂದು ಟೈಮ್ ಏನಾಗುತ್ತೆ ಮಳೆನೇ ತುಂಬಾ ಕಡಿಮೆ ಆಗುತ್ತೆ ಹೂ ಬರೋ ಟೈಮಲ್ಲಿ. ಅಂತ ದೃಷ್ಟಿಯಲ್ಲಿ ನಾವು ಆದಷ್ಟು ಈ ಬೆಳೆನ ಸರಿಯಾಗಿ ನಿರ್ವಹಣೆ ಮಾಡ್ಬೇಕಾಗತ್ತೆ. ಈಗ ನಮಗೆ ಸಿಂಪರಣೆ ಮಾಡೋ ಜೊತೆಗೆ ಕೀಟದ್ದು ಮತ್ತು ರೋಗ ಬರ್ತಕ್ಕಂಥ ಸಿಂಪರಣೆ ಮಾಡೋ ಜೊತೆಗೆ ಸಸ್ಯ ಪ್ರಚೋದಕ ವಸ್ತುಗಳನ್ನು ಬಳಸ್ತಕ್ಕಂಥದ್ದು. ಈಗ ಉದಾಹರಣೆಗೆ ನಾವೇನಂತೀವಿ ಈ ಪ್ಲಾನೋಫಿಕ್ಸ್ ಅಂತ ಔಷಧಿ ಸಿಗುತ್ತೆ, ಅದನ್ನು ಕರೆಕ್ಟಾಗಿ ಹೂ ಬರೋಕ್ಕಿಂತ ಒಂದು 15 ದಿವಸ ಮುಂಚೆ ಒಂದ್ಸರಿ ಹೂ ಬಂದ್ಮೇಲೆ ಒಂದ್ಸರಿ ಸ್ಪ್ರೇ ಮಾಡಿದರೆ ಅದು ನಿಮಗೆ ಈ ಔಷಧಿ ಜೊತೆನೂ ಮಿಕ್ಸ್ ಮಾಡ್ಕೋಬಹುದು. ಅದನ್ನು ಸಿಂಪರಣೆ ಮಾಡಿದರೆ ಅದರಲ್ಲಿ ಹೂ ಬರ್ತಕ್ಕಂಥ ಕಾಯಿ ಎಲ್ಲ ಕರೆಕ್ಟಾಗಿ ಒಂದು ಗಿಡಕ್ಕೆ ಏನಿಲ್ಲ ಅಂದರೂ ನಮಗೆ ಒಂದು 35-40 ಕಾಯಿ ಉಳ್ಕೊಂಡ್ರೆ ನಾವು ಚೆನ್ನಾಗಿ ಹತ್ತಿ ಬೆಳೀಲಿಕ್ಕೆ ಅನುಕೂಲ ಆಗುತ್ತೆ, ಇಳುವರಿ ಚೆನ್ನಾಗಿ ಬರುತ್ತೆ. ಸೊ ಬರ್ತಕ್ಕಂಥ ಹೂವು ಮೊಗ್ಗು ಎಲ್ಲ ಉದುರೋಗುತ್ತೆ, ಯಾಕಂದ್ರೆ ಮಳೆ ಜಾಸ್ತಿ ಬಂದರೂ ಉದುರುತ್ತೆ, ಮೋಡ ಕವಿದ ವಾತಾವರಣ ಜಾಸ್ತಿ ಇದ್ರೆ ಅದರ ಜೊತೆಗೆ ಮಳೆ ಕಂಪ್ಲೀಟ್ ಕಮ್ಮಿ ಆಯಿತು ಅಥವಾ ತೇವಾಂಶ ಇಲ್ಲ ಅಂತಂದ್ರೆ ಭೂಮಿಯಲ್ಲಿ ಉದುರೋದು ಜಾಸ್ತಿ. ಇದಕ್ಕೆ ಈ ಪ್ಲಾನೋಫಿಕ್ಸ್ ಸಿಂಪಡಣೆ ಮಾಡೋದ್ರಿಂದ ಇದನ್ನೆಲ್ಲ ನಿಯಂತ್ರಣ ಮಾಡಬಹುದು. ನಮಗೆ ಆದಷ್ಟು ಕಾಯಿ ಹತ್ತಿ ಕಾಯಿಗಳು ಎಷ್ಟು ಬಿಡ್ತಾವ ಆದಷ್ಟು ನಾವು ರಿಟೈನ್ ಮಾಡೋಕೆ ಪ್ರಯತ್ನ ಮಾಡಬೇಕು, ಅದರಿಂದ ಇಳುವರಿ ತುಂಬಾ ಚೆನ್ನಾಗಿ ಬರುತ್ತೆ. ಈ ಹತ್ತಿ ಬೆಳೆ ಅಂತ ನಮ್ಮ ರೈತರು ಬೆಳೆಗಿಂತ ಮೊದಲು ಈ ಗೊಬ್ಬರದ ಒಂದು ನಿರ್ವಹಣೆ ಮಾಡಬೇಕಾಗುತ್ತೆ. ಅಂದ್ರೆ ಗೊಬ್ಬರ ಭೂಮಿಗೆ ಗೊಬ್ಬರ ಕೊಡುವಂಥದ್ದು ಅಥವಾ ಹತ್ತಿ ಬೆಳೆಯಲ್ಲಿ ಔಷಧ ಅಥವಾ ಗೊಬ್ಬರ ಹಾಕುವಂಥದ್ದು ಇಂಥದ್ದೆಲ್ಲ ಇರುತ್ತೆ, ಇದನ್ನ ಯಾವ ರೀತಿ ನಿರ್ವಹಣೆ ಮಾಡಬೇಕು? ಈಗ ಬಿತ್ತನೆ ಮಾಡಿದ್ಮೇಲೆ ಸಾಲಿಂದ ಸಾಲಿಗೆ ಅಥವಾ ನಾವು ಅಂತರನ ಆದಷ್ಟು ಈಗ ಏನು ಪಡಸಾಲು ಅಂತೀವಿ, ಅಂದ್ರೆ ಸಾಲಿಂದ ಸಾಲಿಗೆ 4 ಅಡಿ, ಬೀಜದಿಂದ ಬೀಜಕ್ಕೆ ಅಥವಾ ಸಸಿ ನಾವೇನು ಸಸಿ ಇರ್ತದೆ ಅದಕ್ಕೂ ಕೂಡ 4 ರಿಂದ 4 ಅಡಿ ಮೇಂಟೈನ್ ಮಾಡ್ಬೇಕಾಗಂದ್ರೆ ಎರಡು ಸೈಡ್ ನಾವು ಎಡೆ ಕುಂಟೆ ಹೊಡೆಯಕ್ಕೆ ಅನುಕೂಲ ಆಗುತ್ತೆ. ಈಗ ರೈತನ ನಾವೇನು ಅಂತೀವಿ, ರೈತರು ಆದಷ್ಟು ಇದು ಮಣ್ಣು ಏರಿಸೋದ್ರಿಂದ ಹತ್ತಿಯಲ್ಲಿ ಈ ಪಡಸಾಲು ಮಾಡೋದ್ರಿಂದ ತುಂಬಾನೇ ಇಳುವರಿ ಚೆನ್ನಾಗಿ ಬರುತ್ತೆ. ಸೊ ಆದಷ್ಟು ರೈತರು ಏನೋ 4 ಅಡಿ ಸಾಲಿಂದ ಸಾಲಿಗೆ, ಬೀಜದಿಂದ ಬೀಜಕ್ಕೆ 4 ಅಡಿ ಮಾಡೋದು, ಅಥವಾ ರೈತರು ಏನು ಮಾಡ್ತಾರೆ ಒಂದು ಮುಂಭಾಗದಲ್ಲಿ 4 ಅಡಿಗಿಂತ 5 ಅಡಿ ಹಾಕ್ತಾರೆ, ಎರಡು ಕಡೆ 5 ಅಡಿ ಮಾಡೋ ಪಡಸಾಲು ಮಾಡೋದ್ರಿಂದ ಚೆನ್ನಾಗಿ ಇಳುವರಿ ಬರುತ್ತೆ. ಆಮೇಲೆ ರೈತರು ಸಾಲು ಪದ್ಧತಿ, ಈಗ 3 ಅಡಿ ಸಾಲಿಗೆ ಬೀಜ ಬಿತ್ತನೆ ಮಾಡೋದು, ಅಂದ್ರೆ ಒಂದು 20 ಸೆಂಟಿಮೀಟರ್ ಅಷ್ಟು ಬೀಜನ ಅಂತರ ಮಾಡಿಕೊಂಡು 3 ಅಡಿ ಸಾಲಿಗೆ ಬಿತ್ತನೆ ಮಾಡ್ತಕ್ಕಂಥದ್ದು, ಇವೆಲ್ಲ ಪದ್ಧತಿಗಳು ಇದಾವೆ. ಸೊ ಆದಷ್ಟು ನಮಗೆ ಅನುಕೂಲ ಆಗಂಗೆ ನಾವು ಸ್ಪೇಸಿಂಗ್ ಅಂದ್ರೆ ಅಂತರನ ಕಾಪಾಡ್ಕೊಬೇಕು. ಇದರ ಜೊತೆಗೆ ನಾವು ಗೊಬ್ಬರಗಳನ್ನೇ ನಿರ್ವಹಣೆ ಮಾಡ್ತೀವಿ. ಈಗ ಉದಾಹರಣೆಗೆ ನಾವೇನಂತೀವಿ, ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಕೊಡೋದು, ಅದರ ಜೊತೆಗೆ ರಾಸಾಯನಿಕ ಗೊಬ್ಬರಗಳನ್ನು ಕೊಡೋದು, ಆದಷ್ಟು ನಾವು ಇವನ್ನು ಮಾಡೋದು. ರಾಸಾಯನಿಕ ಗೊಬ್ಬರಗಳಲ್ಲಿ ನಾವೇನು ಈಗ 3 ಹಂತದಲ್ಲಿ ಮೇಲ್ ಗೊಬ್ಬರ ಹಾಕಿಕೊಳ್ಳಿ, ಈಗ ಗುಣಿ ಮಾಡಿಕೊಂಡು ಗುಣಿಯಲ್ಲಿ ನಾವು ಬಿತ್ತನೆ ಮಾಡಿದಾಗ ಬೀಜ ಒಂದು ಪ್ರಮಾಣ ಹುಟ್ಟೋದು, ಹತ್ತಿಯಲ್ಲಿ ಹುಟ್ಟೋ ಪ್ರಮಾಣ ಬಹಳ ಕಡಿಮೆ. ಅದಕ್ಕೆ ನಾವೇನು ಮಾಡಬೇಕು, ಬಿತ್ತೋ ಸಮಯದಲ್ಲಿ ಗುಣಿಯಲ್ಲಿ ಸ್ವಲ್ಪ ಕೊಟ್ಟಿಗೆ ಗೊಬ್ಬರ ಹಾಕಿ ಬೀಜ ನಾವು ಊರಿದ್ದೆ ಅದರಲ್ಲಿ ಬೀಜ ಚೆನ್ನಾಗಿ ಉಟ್ಕೊಳತ್ತೆ, ಮಳೆ ಸ್ವಲ್ಪ ತಡವಾಗಿದ್ರೂ ಪರವಾಗಿಲ್ಲ, ಚೆನ್ನಾಗಿ ಬರುತ್ತೆ. ಸೊ ಈ ದೃಷ್ಟಿಯಿಂದ ಕೊಟ್ಟಿಗೆ ಗೊಬ್ಬರ ಬಳಸೋದ್ರಿಂದ, ಆಮೇಲೆ ರಸಗೊಬ್ಬರಗಳು ಆದಷ್ಟು ನಮ್ಮ ಎಕರೆಗೆ ಒಂದು ಸಾರಜನಕ ರಂಜಕ ಪೊಟಾಷ್ ಒಂದು 50 ಕೆಜಿ, ಒಂದು ಇದೊಂದು 70 ಕೆಜಿ, ಅದೊಂದು 35 ರಿಂದ 40 ಕೆಜಿ ಅಷ್ಟು ಹಾಕಿದ್ರೆ ರಾಸಾಯನಿಕ ಗೊಬ್ಬರ ಗುಣಿಯಲ್ಲಿ ನಾವು ಆದಷ್ಟು ಗುಣಿ ನಾವೇನು ಹತ್ತಿ ಗುಣಿ ಮಾಡಿರ್ತೀವೋ ಅಲ್ಲಿ ಕರೆಕ್ಟಾಗಿ ನಾವು ಸೊ ಮಿಕ್ಸ್ ಮಾಡಿ ಒಂದು 20-30 ಗ್ರಾಮ್ ಅಷ್ಟು ಸಾರಜನಕ ರಂಜಕ ಪೊಟಾಷು ಗುಣಿಯಲ್ಲಿ ಹಾಕಿ ನಾವು ಕರೆಕ್ಟಾಗಿ ಕೊಟ್ಟಿಗೆ ಗೊಬ್ಬರ ಜೊತೆಗೆ ಹಾಕಿದ್ರೆ ಅದರಲ್ಲಿ ತುಂಬಾನೇ ಚೆನ್ನಾಗಿ ಇಳುವರು ಬರುತ್ತೆ. ಇದರ ಜೊತೆಗೆ ನಾವು ಆದಷ್ಟು ಈ ಅಂತರ್ ಬೆಳೆಗಳನ್ನು, ಈಗ ನಾವು ಮೊದಲೆಲ್ಲ ಅವರೇ ಹಾಕ್ತಿದ್ವಿ ಹತ್ತಿಯಲ್ಲಿ, ಅವರೇ ಹಾಕಿದ್ರೆ ಈಗ ನಾವು ಬಿತ್ತಿದ ಏನು ಚಳಿಗಾಲದಲ್ಲಿ ಅವರೇ ಎಲ್ಲ ಬರ್ತಿದ್ವಿ, ಈಗೇನು ತುಂಬಾನೇ 90 ದಿವಸ ಅಥವಾ 100 ದಿವಸಕ್ಕೆ ಬರ್ತಕ್ಕಂಥ ಈಗ ಅವರೇ ತಳಿಯ ಬೀಜಗಳು ಸಿಗ್ತವೆ. ಈಗ ಹೆಬ್ಬಾಳವರೆ ಇರ್ಬೋದು, ಹೆಬ್ಬಾಳವರೆ 3 ಅಥವಾ 4, ಇವನ್ನು ಕೂಡ ಅಂತರ್ಬೆಳೆಯಾಗಿ ನಾವು ಮಾಡ್ಕೋಬಹುದು. ಉದಾಹರಣೆಗೆ ನಾವು ಒಂದ್ ಸಾಲಿ ಬಿಟ್ಟು ಒಂದ್ ಸಾಲಿಗೆ ನಾವು ಅವರೇ ಹಾಕೋದು, ಅಥವಾ ಅಲ್ಸಂದೆ ಈ ದ್ವಿದಳ ಧಾನ್ಯ ಬೆಳೆಗಳನ್ನ ಹಾಕಿದ್ದೆ, ಅದರಲ್ಲಿ ಬೆಳೆಯಲ್ಲಿ ಬರ್ತಕ್ಕಂಥ ಇಳುವರಿ ಜೊತೆಗೆ ನಾವು ಅಲ್ಲಿ ಬರ್ತಕ್ಕಂಥ ಕಸ ಕಡ್ಡಿ ಇರ್ಬೋದು ಅವನ್ನ ಅದನ್ನ ಮತ್ತೆ ಭೂಮಿಯಲ್ಲಿ ಸೇರಿಸಿ ಕುಂಟೆ ಹೊಡಿಬೇಕಾದ್ರೆ ಅದನ್ನ ಭೂಮಿಯಲ್ಲಿ ಸೇರಿಸ್ಕೊಂಡ್ಬಿಟ್ರೆ ಚೆನ್ನಾಗಿ ಭೂಮಿ ಫಲವತ್ತತೆ ಆಗುತ್ತೆ. ಈ ಹೆಸರು ಇರ್ಬೋದು, ಉದ್ದಿರ್ಬೋದು, ಇವನ್ನ ಅಂತರ್ಬೆಳೆಯಾಗಿ ಮಾಡೋದ್ರಿಂದ ಭೂಮಿಯ ಫಲವತ್ತತೆ ಕಾಪಾಡೋದ್ರ ಜೊತೆಗೆ ಈ ಹತ್ತಿ ಬೆಳೆನೂ ತುಂಬಾ ಚೆನ್ನಾಗಿ ಬರುತ್ತೆ. ಆದಷ್ಟು ನಾವು ಈ ಅವರೇ ಅಲ್ಸಂದೆ ಇವನ್ನ ಹಾಕಿದ್ದೆ, ಅದರಲ್ಲಿ ತುಂಬಾನೇ ಚೆನ್ನಾಗಿ ಹತ್ತಿ ಜೊತೆಗೆ ಈ ಬೆಳೆಗಳ ಇಳುವರಿನೂ ಕೂಡ ಸಿಗುತ್ತೆ, ಭೂಮಿ ಫಲವತ್ತತೆ ಚೆನ್ನಾಗಿ ಕಾಪಾಡಬೇಕು. ಇಷ್ಟು ಮಾಡಿದ್ದೆ ಅದರಲ್ಲಿ ನಾವು ಯಶಸ್ವಿಯಾಗಿ ಹತ್ತಿ ಬೆಳೆಯಲಿಕ್ಕೆ ಅನುಕೂಲ ಆಗುತ್ತೆ. ನಮ್ಮ ರೈತ ಬಾಂಧವರು ಮುಖ್ಯವಾಗಿ ಬೆಳೆಯುವಂಥದ್ದು ಇನ್ನೊಂದು ಬೆಳೆ ಅಂದರೆ ಶೇಂಗಾ. ನಮ್ಮ ಭಾಗದಲ್ಲಿ ಈ ಶೇಂಗಾ ಬೆಳೀಲಿಕ್ಕೆ ಯಾವ ರೀತಿಯ ಒಂದು ಭೂಮಿ ಇರಬೇಕಾಗುತ್ತೆ, ಮತ್ತು ಯಾವ ರೀತಿಯ ಒಂದು ತಳಿಗಳು ಅವರು ಆಯ್ಕೆ ಮಾಡ್ಕೋಬೇಕಾಗುತ್ತೆ, ಮತ್ತು ಗೊಬ್ಬರದ ನಿರ್ವಹಣೆ ಹೇಗೆ ಮಾಡಬೇಕಾಗುತ್ತೆ, ಅದ್ರ ಬಗ್ಗೆ ಹೇಳಿ ಸರ್. ಈಗ ಅತಿ ಹೆಚ್ಚು ಶೇಂಗಾ ಬೆಳೀತಕ್ಕಂಥ ಭಾಗ ನಮ್ಮ ರಾಜ್ಯದಲ್ಲಿ ಏನೇನಿದೆ ಅಂದರೆ, ಚಿತ್ರದುರ್ಗ ಜಿಲ್ಲೆಯಲ್ಲಿ ಪ್ರಮುಖವಾಗಿ ಚಳ್ಳಕೆರೆ ಇರ್ಬೋದು, ಮೊಳಕಾಲ್ಮೂರು ಈ ಭಾಗದಲ್ಲಿ ನಾವು ಜಾಸ್ತಿ ಶೇಂಗಾ ಬೆಳೀತಕ್ಕ. ಅದೇ ಥರ ನಮಗೆ ಪಾವಗಡ ತಾಲೂಕಿನಲ್ಲೂ ಕೂಡ ತುಂಬಾನೇ ಶೇಂಗಾ ಬೆಳೀತಕ್ಕಂಥ ರೈತರಿದ್ದಾರೆ. ಸೊ ಶೇಂಗಾ ಬೆಳಿಬೇಕಂದ್ರೆ ನಾವು ಆದಷ್ಟು ನಾವು ಭೂಮಿ ಆಯ್ಕೆ, ನಾವು ಈಗ ಭೂಮಿಗಳಲ್ಲಿ ಈಗ ಶೇಂಗಾ ಬೆಳಿಬೇಕಂದ್ರೆ ಮರಳು ಮಿಶ್ರಿತ ಕೆಂಪು ಮಣ್ಣಿದ್ರೆ ಸೂಕ್ತತೆ ಈ ಶೇಂಗಾ ಬೆಳೀಲಿಕ್ಕೆ, ತುಂಬಾನೇ ಚೆನ್ನಾಗಿ ಬರುತ್ತೆ. ಆದಷ್ಟು ಕಪ್ಪು ಭೂಮಿಗಿಂತ ಈ ಕೆಂಪು ಮರಳು ಮಿಶ್ರಿತ ಭೂಮಿಯಲ್ಲಿ ನಾವು ಶೇಂಗಾ ಬೆಳೀಲಿಕ್ಕೆ ಅತಿ ಸೂಕ್ತವಾದ ಮಣ್ಣು, ಅದನ್ನ ನೋಡ್ಕೊಂಡು ನಾವು ಬಿತ್ತನೆ ಮಾಡ್ಬೇಕಾದ್ರೆ. ಅದೇ ಕಪ್ಪು ಮಣ್ಣಲ್ಲಿ ಯಾಕೆ ಬೆಳಿಬಾರ್ದು ಅಂತ ರೈತರು ಕೇಳಿದ್ರೆ, ಬೆಳಿಬಹುದು, ಆದರೆ ಅಷ್ಟು ಚೆನ್ನಾಗಿ ಬರಲ್ಲ. ಅದರಲ್ಲಿ ಮರಳು ಮಿಶ್ರಿತ ಭೂಮಿಯಲ್ಲಿ ತುಂಬಾನೇ ಚೆನ್ನಾಗಿ ಬರುತ್ತೆ. ಅದನ್ನ ನೋಡ್ಬಿಟ್ಟು ನಾವು ಈಗ ಬಿತ್ತನೆ ಮಾಡಕ್ಕೆ ಸರಿ ಮಾಡ್ಕೊಂತೀವಿ. ಈಗ ಉದಾಹರಣೆಗೆ ನಾವು ತಳಿಗಳನ್ನ ಆಯ್ಕೆ ಮಾಡೋದು, ಈಗ GPBD4 ಇರ್ಬೋದು ಅಥವಾ TME2, ಆಮೇಲೆ ಈಗ ಬಹಳಷ್ಟು ತಳಿಗಳನ್ನ ನಾವು ನೋಡ್ತಕ್ಕಂಥದ್ದು. ಸೊ ಈಗ ನಾವೆಲ್ಲ ರೈತ ಬಾಂಧವರು ಈಗ ಚಳ್ಳಕೆರೆ ಹೋಗ್ಲಿ ಅಥವಾ ಮೊಳಕಾಲ್ಮೂರು ಭಾಗದಲ್ಲಿ ನಾವೆಲ್ಲ ನೋಡಿದ್ದೆ, ಅದರಲ್ಲಿ ಈಗ TME2 ತಳಿ ಅದು ಬಹಳ ಹಳೆ ತಳಿ ತುಂಬಾನೇ ಚೆನ್ನಾಗಿ ಬರುತ್ತೆ. ಅದು ಅದರಲ್ಲಿ ಏನ್ ಪ್ರಮುಖವಾಗಿ ರೈತರು ಈಗ ನಾವು ನೋಡ್ತಕ್ಕಂಥದ್ರೆ ಆ ತಳಿನೇ ಜಾಸ್ತಿ ಹಾಕ್ತಾರೆ. ನಾವು GPBD4 ಇರ್ಬೋದು ಅಥವಾ ಬೇರೆ ಬೇರೆ ತಳಿಗಳನ್ನು ಕೂಡ ನಾವು ಪ್ರಾತ್ಯಕ್ಷಿಕ ಮುಖಾಂತರ ಇಲ್ಲೆಲ್ಲ ಪ್ರಯತ್ನ ಮಾಡಿದೀವಿ, ಆ ತಳಿನ ನಾವು ಬದಲಾವಣೆ ಮಾಡಲಿಕ್ಕೆ ಆಗ್ಲಿಲ್ಲ. ಪ್ರಮುಖವಾಗಿ ಈ ತಳಿಯಲ್ಲಿ ಎಣ್ಣೆ ಅಂಶ ಜಾಸ್ತಿ ಇರುತ್ತೆ, ರುಚಿ ಇರ್ತದೆ, ಅದು ಬೀಜ ತುಂಬಾನೇ ರುಚಿ ಇರುತ್ತೆ ತಿಂದು ನೋಡಿದ್ರೆ. ಆಮೇಲೆ ರೈತರು ಈ ಏನಕ್ಕೆ ಈ ಕುಸ್ಕಿ ಜಮೀನು ಅಂದ್ರೆ ಮಳೆ ಸ್ವಲ್ಪ ವ್ಯತ್ಯಾಸ ಆದ್ರೂ ಕೂಡ ಇಳುವರಿ ಬರಲಿಕ್ಕೆ ತಳಿ ತುಂಬಾನೇ ಸೂಕ್ತವಾಗಿರುತ್ತದೆ. ಇದನ್ನ ನೋಡಿಕೊಂಡು ತಳಿ ಬೆಳೀಲಿಕ್ಕೆ ರೈತರು ಮುಂದಾಗಿದ್ದಾರೆ. ಸೊ ಇದರಲ್ಲಿ ತುಂಬಾನೇ ಯಶಸ್ಸನ್ನು ಕಂಡಿದ್ದಾರೆ. ಸೊ ಈ ದೃಷ್ಟಿಯಿಂದ ಆ ತಳಿಯನ್ನ ಬದಲಾವಣೆ ಮಾಡಲಿಕ್ಕೆ ಈ ಭಾಗದಲ್ಲಿ ಆಗಿಲ್ಲ. ಸೊ ರೈತರಿಗೆ ಈ TME2 ತಳಿಯಲ್ಲಿ ಅದನ್ನ ಬೆಳೀತಿದ್ದಾರೆ. ಅಂದ್ರೆ ಪ್ರಮುಖವಾಗಿ ಈ ಮಳೆಗಾಲದಲ್ಲಿ ಅಂದ್ರೆ ಈ ನಾವ್ ಹೇಳ್ತೀವಿ ಸ್ವಲ್ಪ ಮಳೆಯ ವ್ಯತ್ಯಾಸ ಇದ್ರೂ ಕೂಡ ಆ ಇಳುವರಿ ಬರಲಿಕ್ಕೆ ಆ ತಳಿ ಚೆನ್ನಾಗಿದೆ. ಅದಕ್ಕೆ ರೈತರ ಅಳವಡಿಕೆ ಮಾಡ್ಕೊಂಡಿದ್ದಾರೆ. ಬಹಳಷ್ಟು ಹೊಸ ಹೊಸ ತಳಿಗಳು ಸಿಗ್ತದವೆ. ನೀವು ರೈತ ಬಾಂಧವರು ನೋಡಿ ಈಗ ರೈತ ಸಂಪರ್ಕ ಕೇಂದ್ರಕ್ಕೆ ಹೋದ್ರೆ ಹೆಚ್ಚಿನ ಮಾಹಿತಿನೂ ತಗೋಬಹುದು. ಅಂದ್ರೆ ತುಂಬಾನೇ ಚೆನ್ನಾಗಿ ಇಳುವರಿ ಬರ್ತಕ್ಕಂಥ ತಳಿಗಳು ಕೂಡ ಈಗ ಕೃಷಿ ಇಲಾಖೆಯಲ್ಲಿ ಪ್ರಾತ್ಯಕ್ಷಿಕ ಇರ್ಬೋದು ಹೊಸ ಹೊಸ ತಳಿಗಳಂತ ತಂದು ರೈತರಿಗೆ ನೀಡ್ತಿದ್ದಾರೆ. ಸೊ ಇನ್ನು ಹೆಚ್ಚಿನ ಮಾಹಿತಿ ಅಲ್ಲಿ ಸಂಪರ್ಕ ಮಾಡಿ ನಿಮ್ಗೆ ಸಿಗುತ್ತೆ ಹೊಸ ತಳಿಗಳು ಯಾವುವು ಅಂತ. ಸರ್, ನಮಗೆ ಕಳೆದ ಒಂದು 7-8 ವರ್ಷಗಳಿಂದ ಸರಿಯಾಗಿ ಮಳೆ ಆಗಿದ್ದಿಲ್ಲ ನಮ್ಮ ಭಾಗಕ್ಕೆ. ಅಂದ್ರೆ ಈಗ ತಾವೇನ್ ಹೇಳಿದ್ರಲ್ಲ ಚಳ್ಳಕೆರೆ ಮೊಳಕಾಲ್ಮೂರು ಆ ಭಾಗಕ್ಕೆ ಅಂದ್ರೆ ಹೆಚ್ಚು ಶೇಂಗಾ ಬೆಳೆ ಅಂತ ಪ್ರದೇಶ ಅದು. ಮಳೆನೂ ಎಲ್ಲ ಕಡೆನೂ ಸರಿಯಾಗಿ ಬಂದಿದ್ದಿಲ್ಲ ಕಳೆದ 8-10 ವರ್ಷಗಳಲ್ಲ. ಆ ಒಂದು ದೃಷ್ಟಿಯಿಂದ ಕಳೆದ ವರ್ಷ ಬರ ನಿರೋಧಕವನ್ನ ತಡ್ಕೊಳ್ಳೋ ಒಂದು ತಳಿನ ರೆಕಮೆಂಡ್ ಮಾಡಿದ್ರು ವಿಜ್ಞಾನಿಗಳು. ಆದ್ರೆ ಕಳೆದ ವರ್ಷ ಏನಂತಂದ್ರೆ ಅತಿ ಹೆಚ್ಚು ಮಳೆ ಬಂದು ಇಳುವರಿ ಕುಂಠಿತ ಆಯ್ತು. ಸೊ ಹೀಗಾಗಿ ನಮ್ಮ ರೈತರು ತಳಿ ಆಯ್ಕೆ ಮಾಡ್ಕೋಬೇಕಾದ್ರೆ ಏನ್ ಗಮನಿಸಬೇಕಾಗುತ್ತೆ? ಒಂದ್ ಭಾಗದಲ್ಲಿ ಮಳೆ ಬರಲ್ಲ, ಇನ್ನೊಂದ್ ಭಾಗದಲ್ಲಿ ಮಳೆ ಜಾಸ್ತಿ ಆಗೋದು. ಸೊ ರೈತ ಬಾಂಧವರು ಈಗ ಮಳೆ ಜಾಸ್ತಿ ಆದಾಗ ಏನಾಗುತ್ತೆ ಅಂದ್ರೆ ನಾವು ಬೆಳೀತಕ್ಕಂತ ಬೆಳೆನೆ ನಾವು ತಳಿನೇ ಆಯ್ಕೆ ಮಾಡ್ಕೊಳೋದು. ಅದ್ರ ಜೊತೆಗೆ ಜಾಸ್ತಿ ಮಳೆ ಬಂದಾಗ ನಾವು ಆದಷ್ಟು ಭೂಮಿನ ಆ ನೀರು ಬಸ್ತೋಗಂಗೆ ಮಾಡ್ಕೋಬೇಕು. ಯಾವಾಗ್ಲೂ ನಾವು ಈಗ ಮಳೆ ಜಾಸ್ತಿ ಬಂತು ಅಂದ್ರೆ ಹೊಲದಲ್ಲೆಲ್ಲ ತುಂಬ್ಕೊಳುತ್ತೆ ಅಥವಾ ನಮ್ಮ ಜಮೀನಲ್ಲೆಲ್ಲ ನೀರ್ ನಿಂತ್ಕೊಳುತ್ತೆ. ಅವಾಗ ಏನ್ ಮಾಡ್ಬೇಕಂದ್ರೆ ನಾವು ಆದಷ್ಟು ಹೊರಗಾಕ ಪ್ರಯತ್ನ ಮಾಡ್ಬೇಕು. ವಿಶೇಷವಾಗಿ ಜಾಸ್ತಿ ಮಳೆ ಬಂದಾಗ ತಳಿಗಳು ಆಯ್ಕೆ ಮಾಡೋದು ಆ ತರ ಯಾವ್ದು ಇದು ಇಲ್ಲ ನಮ್ಮಲ್ಲಿ. ನಾವು ಬೆಳೀತಕ್ಕಂಥ ತಳಿಗಳಲ್ಲಿ ಆದಷ್ಟು ನೀರು ಹೊರಗೆ ಹಾಕೋದು ಅಥವಾ ಮ್ಯಾನೇಜ್ಮೆಂಟ್ ಅಂದ್ರೆ ಯಾವ ತರ ನಿರ್ವಹಣೆ ಮಾಡಬೇಕು ಅಂದ್ರೆ ನೀರನ್ನು ಹೊರಗೆ ಹಾಕ್ಬೇಕು ಭೂಮಿಯಿಂದ. ಆಮೇಲೆ ಸ್ವಲ್ಪ ಬೆಳೆ ಎಲ್ಲ ಹಳದಿ ಬಣ್ಣ ಅಥವಾ ಬೇರೆ ಏನಾರ ಜಾಸ್ತಿ ಒಣಗದಂಗಾಗೋದು ಆ ತರ ಆದಾಗ ನಾವು ಆದಷ್ಟು ನಾವು ಈಗ ನೀರಿನಲ್ಲಿ ಕರಗುವಂತ ರಸಗೊಬ್ಬರಗಳು ಸಿಗ್ತದವ. ಈಗ ಉದಾಹರಣೆಗೆ ನಾವು 17-17 ಅಥವಾ 19-19 ಈ ರಸಗೊಬ್ಬರಗಳು ಪ್ಯಾಕೆಟ್ 1 kg ಪ್ಯಾಕೆಟ್ ಸಿಗುತ್ತೆ. ಅದರಲ್ಲಿ ನಾವು 1 liter ನೀರಿಗೆ 4-5 grams ಅಷ್ಟು ಹಾಕಿ ಈಗ 16 liter ಅಂದ್ರೆ ಅದನ್ನ ನೋಡು ಕ್ಯಾಲ್ಕುಲೇಟ್ ಮಾಡ್ಕೊಂಡು 16 liter ಕ್ಯಾಲ್ಕುಲೇಟ್ ಮಾಡಿ 40-50 grams ಅಷ್ಟು ಕ್ಯಾನಿಗೆ ಹಾಕೊಂಡು ಸಿಂಪಡಣೆ ಮಾಡೋದು. ಅಥವಾ ನಮ್ಗೆ ಯಾವ್ದು ಸಿಗ್ಲಿಲ್ಲ ಅಂದ್ರೆ ಯೂರಿಯಾ ಗೊಬ್ಬರ ತಗೊಂಡು 16 liter 32 grams ಅಷ್ಟು ಹಾಕೊಂಡು ಕ್ಲೀನ್ ಆಗಿ ಸಿಂಪಡಣೆ ಮಾಡಿದ್ದೆ ಆದಲ್ಲಿ ಬೆಳೆ ತುಂಬಾನೇ ಚೇತರಿಕೆ ಆಗುತ್ತೆ. ಅದನ್ನ ನಿರ್ವಹಣೆ ಮಾಡ್ಬೇಕು. ಆವಾಗ ಜಾಸ್ತಿ ಮಳೆ ಬಂದಾಗ ನಿರ್ವಹಣೆ ಮಾಡೋದು, ಆಮೇಲೆ ಕಡಿಮೆ ಮಳೆ ಬಂದಾಗಲೂ ಕೂಡ ಇವನ್ನು ಸಿಂಪಡಣೆ ಮಾಡ್ಬೇಕು. ಉದಾಹರಣೆಗೆ ನಾವ್ ಏನಂತೀವಿ ಈಗ ಮಳೆ ಕಡಿಮೆ ಆಯ್ತು, ಬರೋದು ಸ್ವಲ್ಪ ಕಡಿಮೆ ಆಯ್ತು ಅಂದ್ರೆ ಒಂದ್ 15-20 days ಗ್ಯಾಪ್ ಆಯ್ತು ಅಂದ್ರೆ ನೀರು ನಮ್ಮಲ್ಲಿ ಇಲ್ಲ, ಸ್ವಲ್ಪ ನೀರಿನ ವ್ಯತ್ಯಾಸ ಆಯ್ತು ಅಂದ್ರೆ ಕೂಡ ಇದು ರಸಗೊಬ್ಬರಗಳನ್ನ ನಾನೇನ್ ಹೇಳಿದೆ ನೀರಿನಲ್ಲಿ ಕರಗಿಸುವಂತ ಗೊಬ್ಬರಗಳನ್ನ ಹಾಕೊಂಡು ಸಿಂಪಡಣೆ ಮಾಡ್ಬೇಕು. ಅಲ್ಲಿ ಸ್ವಲ್ಪ ತಡಿತಾವ, ಒಂದ 8 days ಅದು ಮಳೆ ಬರ್ಲಿಲ್ದ್ರು ತಡಿತಾವ, ಅಂತವನ್ನ ನಾವು ನಿರ್ವಹಣೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು. ಅವಾಗ ಈ ಶೇಂಗಾ ಬೆಳೆ ಇಳುವರಿ ಚೆನ್ನಾಗಿ ಬರುತ್ತೆ. ಈ ಶೇಂಗಾ ಬೆಳೆಯಲ್ಲಿ ಗೊಬ್ಬರದ ನಿರ್ವಹಣೆ ಬಗ್ಗೆ ಅಂದ್ರೆ ಕೊಟ್ಟಿಗೆ ಗೊಬ್ಬರ ಯಾವ ಸಂದರ್ಭದಲ್ಲಿ ಕೊಡಬೇಕು, ಬಿತ್ತೋ ಮುಂದ್ಗಡೆ ಏನಾದರೂ ಬೀಜದ ಜೊತೆಗೆ ಗೊಬ್ಬರ ಕೊಡಬೇಕಾಗುತ್ತಾ, ಅಥವಾ ಮತ್ತೆ ಈ ಶೇಂಗಾ ಬೆಳೆಯಲ್ಲಿ ವಿಶೇಷವಾಗಿ ಜಿಪ್ಸಮ್ ಅನ್ನ ಬಳಕೆ ಮಾಡ್ತಾರೆ, ಇದನ್ನ ಯಾವ ರೀತಿ ಬಳಕೆ ಮಾಡಬೇಕು, ಈ ಒಂದು ಗೊಬ್ಬರಗಳನ್ನ ಬಳಸೋದ್ರಿಂದ ಏನೇನು ಅನುಕೂಲ ಆಗುತ್ತೆ? ಈಗ ರೈತ ಬಾಂಧವರಿಗೆ ನಾವೇನ್ ಹೇಳ್ತೀವಿ ಅಂದ್ರೆ ಈಗ ಆದಷ್ಟು ಬಿತ್ತನೆ ಮಾಡಬೇಕಾದ್ರೆ ಕೊಟ್ಟಿಗೆ ಗೊಬ್ಬರ ಬಳಸ್ರಿ. ಕೊಟ್ಟಿಗೆ ಗೊಬ್ಬರ ಆದಷ್ಟು 1 acre ಏನಿದೆ ಅಂದ್ರೆ ಒಂದು 4-5 tons ಅಷ್ಟು. ನಾವು ಎಲ್ಲ ಭೂಮಿಯಲ್ಲಿ ಈಗ ಮುಂಗಾರಲ್ಲಿ ಮಳೆ ಬಂದ ತಕ್ಷಣ ಶೇಂಗಾ ಬೆಳೀತಕ್ಕಂತ ಎಲ್ಲ ಕೊಟ್ಟಿಗೆ ಗೊಬ್ಬರ ಏನ್ ತಿಪ್ಪೆಯಿಂದ ತಗೊಂಡೋಗಿ ಸಿಂಪ್ರೆಡ್ ಮಾಡ್ಕೊಂಡು ಉಳುಮೆ ಮಾಡಿ ಭೂಮಿ ಸಿದ್ಧತೆ ಮಾಡ್ಕೊಂಡು ಸಮತಟ್ ಮಾಡ್ಕೊಂಡು ರೆಡಿ ಮಾಡ್ಕೋಬೇಕು. ಆದಷ್ಟು ಕೊಟ್ಟಿಗೆ ಗೊಬ್ಬರ ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ಬೇಕಾಗತ್ತೆ. ಅದಾದ ಮೇಲೆ ನಾವು ರೈತ ಬಾಂಧವರು ಏನ್ ಮಾಡ್ತೀವಿ, ಈಗ ಗೊಬ್ಬರ ಸಿಗಲ್ಲ, ಕೊಟ್ಟಿಗೆ ಗೊಬ್ಬರದ ಪ್ರಮಾಣನು ಕೂಡ ಕಡಿಮೆ ಆಗ್ತಾ ಇದೆ. ಈ ದೃಷ್ಟಿಯಿಂದ ನಾವು ರಸಗೊಬ್ಬರಗಳನ್ನು ಬಳಸಬೇಕು. ರಸಗೊಬ್ಬರಗಳನ್ನು ಬಳಸೋದ್ರಿಂದ ಏನಾಗುತ್ತೆ, ಈಗ ಉದಾಹರಣೆಗೆ ನಾವು 1 acre ಬಹಳ ಕಡಿಮೆ ಸಾರಜನಕ, 35-40 kg ಅಷ್ಟು, ರಂಜಕ 50-60 kg ಅಷ್ಟು, ಆಮೇಲೆ ಪೊಟ್ಯಾಶ್ 25-30 kg ಅಷ್ಟು ನಾವು 1 acre ಬಳಸಬೇಕಾಗುತ್ತೆ. ಸೊ ಇದನ್ನು ಬಳಸೋದ್ರಿಂದ ಜೊತೆಗೆ ನಾವೇನು ಈಗ ಆ ಗೊಬ್ಬರನ ಬಿತ್ತನೆ ಮಾಡುವಾಗ ನಾವು ಸಾಲುಗಳನ್ನು ಓಡ್ಕೊಂತೀವಲ್ಲ, ಆವಾಗ ಸಾಲಲ್ಲಿ ಅಥವಾ ಸಡ್ಡೆಯಿಂದ ಬಿತ್ತುತ್ತಾರೆ ಶೇಂಗಾನು ಕೂಡ. ಅಥವಾ ಈಗೆಲ್ಲ ಸೀಡ್ ಡ್ರಿಲ್ ಬಂದಾವೆ, ಟ್ರ್ಯಾಕ್ಟರ್ಲ್ಲಿ ಫಿಕ್ಸ್ ಮಾಡ್ಕೊಂಡು ಬಿತ್ತನೆ ಮಾಡ್ತಕ್ಕಂಥ ಗೊಬ್ಬರನೇ ಸಪರೇಟ್ ಆಗಿ ಹೋಗುತ್ತೆ, ಬೀಜನೇ ಸಪರೇಟ್ ಆಗಿ ಹೋಗುತ್ತೆ. ಈ ದೃಷ್ಟಿಯಿಂದ ದೊಡ್ಡ ಅಂದ್ರೆ ಜಾಸ್ತಿ ಭೂಮಿ ಇರ್ತಕ್ಕಂಥ ರೈತರು ಈಗ ಸೀಡ್ ಡ್ರಿಲ್ಗಳನ್ನು ಹಾಕೊಂಡು ಬಿತ್ತನೆ ಮಾಡ್ತಾರೆ, ಅಥವಾ ಸೆಡ್ಡೆ ಹಾಕೊಂಡು ಬಿತ್ತುತ್ತಾರೆ, ಗೊಬ್ಬರನೇ ಸಪರೇಟ್ ಆಗಿ ಬಿತ್ತನೆ ಮಾಡ್ತಕ್ಕಂಥದ್ದು ಸಾಲುಗಳಲ್ಲಿ. ಅದಾದ್ಮೇಲೆ ನಮಗೆ ಬಿತ್ತನೆ ಮಾಡಿದ್ಮೇಲೆ ನಾವು ಆದಷ್ಟು ಮೇಲ್ಗೊಬ್ಬರವಾಗಿ ಕೊಡಬಹುದು. ನಾವು ಶೇಂಗಾದಲ್ಲಿ ಸುಮಾರು ನಾನು ಹೇಳಿದೆ ನಾವು 35-40 kg ಅಷ್ಟು ನಾವು ಅದರಲ್ಲಿ 1/2 ಭಾಗ ಅಷ್ಟು ಮೇಲ್ಗೊಬ್ಬರ ಒಂದು 30-35 days ಒಳಗೆ ನಾವು ಮೇಲ್ಗೊಬ್ಬರವಾಗಿ ಕೊಡಬಹುದು. ಕೊಟ್ಟು ಈಗ ವಿಶೇಷವಾಗಿ ನಾವು ಶೇಂಗಾ ಬೆಳೆಗೆ ಜಿಪ್ಸಮ್ ಬಳಕೆ ಮಾಡೋದು, ಜಿಪ್ಸಮ್ ಬಳಕೆ ಮಾಡೋದು ನಾವು ರೈತರು ಕಂಪಲ್ಸರಿಯಾಗಿ ಅದನ್ನು ಬಳಸಬೇಕಾಗಿದೆ. ಜಿಪ್ಸಮ್ ಅನ್ನ ಯಾಕೆ ಬಳಸ್ತಾರೆ ಅಂದ್ರೆ, ಒಂದು ನಮ್ಮ ಭೂಮಿಯಲ್ಲಿ ಆ ಶೇಂಗಾದ ಕಾಯಿಗಳನ್ನು ಕರೆಕ್ಟ್ ಆಗಿ ನಮ್ಮ ಭೂಮಿಯಲ್ಲಿ ಬೆಳಿಲಿಕ್ಕೆ, ಭೂಮಿ ಅಗರು ಮಾಡಲಿಕ್ಕೆ ಅಂದ್ರೆ ಮೆದು ಮಾಡುತ್ತೆ ಅದು,

2644 ಅಂತ ಬರ್ತದೆ. ಇದು ಸ್ವಲ್ಪ ಅಲ್ಪವಾದ ತಳಿ, 80-85 ಕಟ್ ಆಫ್ ಬರ್ತದೆ. ಇದು ಏನಂತಂದ್ರೆ ಸ್ವಲ್ಪ ಹೆಚ್ಚಿನ ಇಳುವರಿ ಕೊಡ್ತದೆ, ಅದಕ್ಕಿಂತ ಒಂದು 10% ಇಳುವರಿ ಜಾಸ್ತಿ ಕೊಡ್ತದೆ. ಹಂಗಾಗಿ ಈ ತಳಿನ ಉಪಯೋಗ ಮಾಡೋದು. ಇವೆರಡು ತಳಿಗಳು ನಮ್ಮ ಬಹಳ ಸೂಕ್ತವಾದದ್ದು ಆಕ್ಚುಲಿ. ಈ ತಳಿಗಳನ್ನ ಉಪಯೋಗ ಮಾಡಬಹುದು. ಈಗ ಸಾಕಷ್ಟು ಜನ ನಮ್ಮ ಕೃಷಿಕರು ಏನ್ ಮಾಡ್ತಾರೆ ಅಂದ್ರೆ ಸರ್, ಇವತ್ತು ಈಗ ನವಣೆ ಬೆಳೀತಾರೆ ಈ ವರ್ಷ, ಈಗ ಮುಂದಿನ ವರ್ಷಕ್ಕೆ ತಾವು ಬೆಳೆದಂತಹ ಒಂದು ನವಣೆಯಲ್ಲಿ ಅಂದ್ರೆ ಗಟ್ಟಿ ಗಟ್ಟಿಯಾದಂತಹ ಕಾಳುಗಳನ್ನೆಲ್ಲ ಬೇರ್ಪಡಿಸಿ ಅವನ್ನೇ ಮುಂದಿನ ವರ್ಷಕ್ಕೆ ಬಿತ್ತನೆ ಬೀಜವಾಗಿ ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ, ಇದು ಎಷ್ಟರ ಬಟ್ಟಿ ಸರಿ ಅಂತ ಹೇಳ್ತೀರಾ? ಸರ್, ಈಗ ನಮಗೆ ನವಣಿ ಇದೆಯಲ್ಲ ಆಕ್ಚುಲಿ, ಇದು ತಳಿಗಳಂತ ಬರ್ತದೆ ಆಕ್ಚುಲಿ. ಹಂಗಾಗಿ ನಾವು ಒಂದ್ ಸತ ನಾವು ಬೀಜ ತಗೊಂಡ್ಬಿಟ್ರೆ 3 ವರ್ಷ ಮಟನ ಅದನ್ನ ಉಪಯೋಗ ಮಾಡಬಹುದು, ಏನು ಸಮಸ್ಯೆ ಇಲ್ಲ. ತಳಿಗಳು ನಾವು ಓನ್ಲಿ ಅಂದ್ರೆ ಸಂಕೀರ್ಣ ತಳಿಗಳಂತ ಬರ್ತವೆ ಆಕ್ಚುಲಿ, ಹೈಬ್ರಿಡ್ಸ್ ಅಂತ ಹೇಳ್ತಾರಲ್ಲ, ಹತ್ತಿ ಇರ್ಬೋದು, ಮೆಕ್ಕೆಜೋಳ ಇರ್ಬೋದು, ಈ ತರ ಇದ್ದದ್ದು ಒಂದು ಮಾತ್ರ ನಾವು ವರ್ಷ ವರ್ಷ ಬೇರೆ ಬೇರೆ ಬೀಜ ಉಪಯೋಗ ಮಾಡ್ಬೇಕಾಗತ್ತೆ. ಆದ್ರೆ ಈ ನವಣೆ ಇದೆಯಲ್ಲ, ಸಿರಿಧಾನ್ಯ ನವಣೆ ಇದೆಯಲ್ಲ, ಇದನ್ನ ನಾವು ಒಂದ್ಸತ ನಾವು ಬೀಜವನ್ನು ಮಾಡ್ಕೊಂಡ್ರೆ 3-4 ವರ್ಷ ಮಟ್ಟ ಉಪಯೋಗ ಮಾಡಬಹುದು, ಏನು ಸಮಸ್ಯೆ ಇಲ್ಲ. ಎಷ್ಟು ಇಳುವರಿ ಬರುತ್ತೆ ಅಷ್ಟೇ ಇಳುವರಿ ಬರ್ತದೆ ಆಕ್ಚುಲಿ. ಈಗ ನವಣೆ ಬಿತ್ತನೆ ಅಂತಂದ್ರೆ ಅಂದ್ರೆ ಎಡೆಕುಂಟೆ ದಾಯ ಅಂತಾರಲ್ಲ, ಆದಾಯಕ ಬಿತ್ತನೆ ಮಾಡಿದ್ರೆ ಉತ್ತಮ ಅಂತ ಹೇಳ್ತೀರಾ, ಅಥವಾ ಬುಡಗುಂಟೆ ದಾಯ ಅಂತ ಹೇಳ್ತಾರಲ್ಲ, ಆದಾಯದಲ್ಲಿ ಬಿತ್ತನೆ ಮಾಡಿದ್ರೆ ಉತ್ತಮ ಅಂತ ಹೇಳ್ತಾರೆ? ಈಗ ಎಡೆಕುಂಟೆ ಹೊಡೆದ್ರೆ ಬಹಳ ಚೆನ್ನಾಗ, ಯಾಕೆ ಅಂತರ್ ಬೇಸಾಯ ಅಂತ ಹೇಳ್ತೇವಲ್ಲ, ಯಾಕಂದ್ರೆ ನವಣಿ ಬೀಜ ಬಹಳ ಸಣ್ಣ ಇರ್ತವೆ ಆಕ್ಚುಲಿ. ಇದನ್ನ ನಾವೇ ಮಾಡ್ಕಂದ್ರೆ ಎರಳು ಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಜೊತೆಗೆ ಮಿಕ್ಸ್ ಮಾಡಿ ಬಿತ್ತನೆ ಮಾಡಿದ್ರೆ 1 ಕೆಜಿ ಬೀಜಕ್ಕೆ 3-4 ಕೆಜಿಯಷ್ಟು ಎರಳು ಗೊಬ್ಬರ ಮಿಕ್ಸ್ ಮಾಡಿ ಬಿತ್ತಿದ್ರೆ ನಮಗೇನಾಗ್ತದೆ ಅಂದ್ರೆ ಈ ಸಸಿಯಿಂದ ಸಸಿಗೆ, ಸಾಲಿನ ಸಾಲಿಗೆ 1 ಅಡಿ ಇರಬೇಕು, ಮತ್ತು ಸಸಿಯಿಂದ ಸಸಿಗೆ 1.5 ಸೆಂಟಿಮೀಟರ್ ಇರಬೇಕು. ಹಿಂಗೆ ಮಾಡ್ಬೇಕಂದ್ರೆ ನಾವೇ ಮಾಡ್ಕಂದ್ರೆ ಈ ನವಣೆಯ ಜೊತೆಗೆ ಈ ಎರಳು ಗೊಬ್ಬರ ಅಥವಾ ಸಾವಯವ ಗೊಬ್ಬರ ಉಪಯೋಗ ಮಾಡಿ ಬಿತ್ತನೆ ಮಾಡಿದ್ರೆ ನಾವು ಸಸಿಗಳ ಅಂತರವನ್ನು ಕಾಪಾಡ್ಕೋಬಹುದು. ಯಾಕಂದ್ರೆ ದಟ್ಟವಾಗಿ ಬಿತ್ತನೆ ಮಾಡಿದ್ರೆ ತೆನೆ ಗಾತ್ರ ಚೆನ್ನಾಗಿರಂಗಿಲ್ಲ, ಅಂದ್ರೆ ಕಡಿಮೆ ಬರುತ್ತೆ ಆಕ್ಚುಲಿ. ಸರ್, ಹಾಗಾದ್ರೆ 1 ಎಕರೆಗೆ ಎಷ್ಟು ಕೆಜಿ ಈ ಒಂದು ನವಣೆ ಬೀಜವನ್ನ ಬಿತ್ತನೆ ಮಾಡಬೇಕಾಗುತ್ತೆ? ಸರ್, 1 ಎಕರೆಗೆ ನಾವು 5-6 ಕೆಜಿಯಷ್ಟು ನವಣೆ ಬೀಜವನ್ನು ಉಪಯೋಗ ಮಾಡಬಹುದು. ಮತ್ತೆ ಅದೇ ತರ ಆಗಿ ಗೊಬ್ಬರನೂ ಸಹ ಬಹಳ ಇಂಪಾರ್ಟೆಂಟ್. ಈಗ ಇದಕ್ಕೆ ಅಷ್ಟೇನು ಬೇಕಾಗಿಲ್ಲ ನವಣಿಗೂ ಸಹ, ಏನಂದ್ರೆ ಅದ್ರ ನಾವು ಹೆಚ್ಚಿನ ಇಳುವರಿ ಪಡ್ಕೋಬೇಕಾದ್ರೆ, ಯಾಕಂದ್ರೆ ಈಗ ಹೇಳ್ತಾ ಇರ್ತವೆ ಆಕ್ಚುಲಿ, ನಾವು ಈಗ ನವಣಿ ನೋಡ್ರಿ, 1 ಎಕರೆಗೆ 3-4 ಕ್ವಿಂಟಲ್ಷ್ಟು ನಾವು ಇಳುವರಿ ಬರ್ತದೆ ಆಕ್ಚುಲಿ. ಅಷ್ಟನ್ನ ಪೋಷಕಾಂಶಗಳು ತಗೊಂಡ್ಬಿಡ್ತೇವೆ ಆಕ್ಚುಲಿ ಮಣ್ಣಿಂದ. ಅದಕ್ಕೋಸ್ಕರ ನಾವು ಸ್ವಲ್ಪ ಮಣ್ಣಿಗೆ ನಾವು ಹಾಕ್ಲೇಬೇಕಾಗ್ತದೆ ಗೊಬ್ಬರನ. ಅದಕ್ಕೋಸ್ಕರ ನಾವು ಏನಕ್ಕಂದ್ರೆ ಹೇಳ್ತಾ ಇದ್ದೇವೆ, ಕೊಟ್ಟಿಗೆ ಗೊಬ್ಬರ ಇದ್ರೆ ನಾವು ಬಿತ್ತುಕ 15 ದಿನ ಮುಂಚೆ 1.5 ಟನ್ನಷ್ಟು ಕೊಟ್ಟಿಗೆ ಗೊಬ್ಬರನ ಹಾಕಬೇಕು. ನಂತರ ನಾವು ಇದಕ್ಕೆ ಮಾಡೋಕಂದ್ರೆ ನಾವು ಬೀಜೋಪಚಾರ ಮಾಡಿದ್ರೆ ಬಹಳ ಚೆನ್ನಾಗ, ಯಾಕಂದ್ರೆ ಮಾಡಂಗಿಲ್ಲ, ಆದ್ರೆ ನಾವು ಹೆಚ್ಚಿನ ಇಳುವರಿ ಪಡ್ಕೊಳಕ್ಕೆ. ಮತ್ತೆ ಈಗ ಭೂಮಿಯಲ್ಲಿ ಇದ್ದಂತ ಏನಂತಂದ್ರೆ ನಮಗೆ ಪೋಷಕಾಂಶಗಳು ಬೆಳೆಸಬೇಕಾದ್ರೆ ಮತ್ತೆ ಗೊಬ್ಬರ ಹಾಕೋದು ಕಡಿಮೆ ಮಾಡಬೇಕಂದ್ರೆ ಬೀಜೋಪಚಾರ ಮಾಡಬೇಕು. ಅದಕ್ಕೋಸ್ಕರ ರೈತರು ಸಹ ಏನಂದ್ರೆ 1 ಕೆಜಿ ನವಣೆ ಬೀಜಕ್ಕೆ 4 ಗ್ರಾಮ್ಷ್ಟು ಅಜಸ್ಪರ್ಲಮು, 4 ಗ್ರಾಮ್ಷ್ಟು ರಂಜಕರಸ ಅಣುಜೀವಿ, ಮತ್ತೆ 4 ಗ್ರಾಮ್ಷ್ಟು ಟ್ರೈಕೋಡ್ರಮ ಬೀಜೋಪಚಾರ ಮಾಡಿದ್ರೆ ಏನಾಗ್ತದೆ ಅಂದ್ರೆ ನಮಗೆ ಒಂದು ಬೇಸಾಯದ ಖರ್ಚು ಕಡಿಮೆ ಆಗ್ತದೆ. ಇದಕ್ಕೆ ಜಸ್ಟ್ 150 ರೂಪಾಯಿ ಖರ್ಚು ಮಾಡಿದ್ರೆ ನಾವು 1,000 ರೂಪಾಯಿ ಉಳಿತಾಯ ಮಾಡಬಹುದು, ಯಾಕಂದ್ರೆ ನಮಗೆ ಹೆಚ್ಚಿನ ಒಂದು ಆದಾಯ ಬೇಕಾಗತ್ತೆ ಆಕ್ಚುಲಿ. ಈ ತರ ಮಾಡಿದ್ರೆ ಬೀಜೋಪಚಾರ ಮಾಡುದು. ನಂತರ ಗೊಬ್ಬರವನ್ನು ಸಮ ಪ್ರಮಾಣದಲ್ಲಿ ಉಪಯೋಗ ಮಾಡಬೇಕು. ರಾಸಾಯನಿಕ ಗೊಬ್ಬರ ಇದಕ್ಕೇನು ಜಾಸ್ತಿ ಬೇಕಾಗಿಲ್ಲ, ಆದ್ರೆ ನಾವು ಸಮ ಪ್ರಮಾಣದಲ್ಲಿ ಉಪಯೋಗ ಮಾಡಿದ್ರೆ ಒಂದು ಇಳುವರಿ ಪಡ್ಕೋಬಹುದು. ಏನಂದ್ರೆ ನಾವು ಮಣ್ಣು ಪರೀಕ್ಷೆ ಆಧಾರ ಮೇಲೆ ಹಾಕಬಹುದು, ಹಾಕಿದ್ರೆ ಚೆನ್ನಾಗ. ಮತ್ತೆ ಈ 1 ಎಕರೆಗೆ ಎಷ್ಟು ಹಾಕಬಹುದು ಅಂತರ ಬಿತ್ತುವ ಸಮಯದಲ್ಲಿ 1 20 ಕೆಜಿಯಷ್ಟು ಯೂರಿಯಾ, ಮತ್ತೆ 30 ಕೆಜಿಯಷ್ಟು DAP, 10-15 ಕೆಜಿಯಷ್ಟು ಪೊಟ್ಯಾಶ್ ಹಾಕಿದ್ರೆ ನಮಗೆ ಚೆನ್ನಾಗಿ ಇಳುವರಿ ಪಡ್ಕೋಬಹುದು. ಇವು ಸಮ ಪ್ರಮಾಣದ, ಜಾಸ್ತಿ ಏನು ಬೇಕಾಗಿಲ್ಲ, ಇಷ್ಟು ಹಾಕಿದ್ರೆ ಸಾಕು. ಸರ್, ಈಗ ಈ ಒಂದು ನವಣೆಯನ್ನ ಒಳ್ಳೆಯ ಒಂದು ಇಳುವರಿ ತಗೊಳ್ಬೇಕು ಅಂತಂದ್ರೆ, ಅಂದ್ರೆ ಈಗ ಎಲ್ಲ ಇದೆ ಇಂಥ ಮಣ್ಣಲ್ಲಿ ಇಂಥ ಬೆಳೆ ಬೆಳಿಬೇಕು ಅಂತೇಳಿ ಕೆಲವೊಂದೆಲ್ಲ ರೈತರು ನಿಗದಿ ಮಾಡಿದ್ದಾರೆ. ಈ ನವಣೆಯನ್ನ ಯಾವ ಮಣ್ಣಿನಲ್ಲಿ ಹೆಚ್ಚಾಗಿ ಬೆಳೆದ್ರೆ ಒಳ್ಳೆಯ ಇಳುವರಿ ಪಡಿಬಹುದು ಅಂತ ಹೇಳ್ತೀರಾ? ಸರ್, ಇದನ್ನ ನಾವು ಕೆಂಪು ಭೂಮಿಯಲ್ಲಿ ಪಡ್ಕೋಬಹುದು, ಮತ್ತೆ ಕಪ್ಪು ಭೂಮಿಯಲ್ಲಿ ಪಡ್ಕೋಬಹುದು. ಯಾಕಂದ್ರೆ ನಮಗೆ ಈಗ ಮಳೆ ಕಡಿಮೆ ಬಂತಂದಾಗ ಕಪ್ಪು ಭೂಮಿ ಬೆಳೆದ್ರೆ ಅದು ತೇವಾಂಶ ಹಿಡ್ಕೊಂಡಿರ್ತದೆ, ಬಹಳ ದಿವಸ ಇರ್ತದೆ. ಹಂಗಾಗಿ ಅದರಲ್ಲಿ ಬೆಳಿಬಹುದು. ಏನಂದ್ರೆ ನವಣೆಯನ್ನ ನಾವು ಎಲ್ಲ ಭೂಮಿಯಲ್ಲಿ ಬೆಳಿಬಹುದು, ಏನು ಸಮಸ್ಯೆ ಅಲ್ಲ. ಕೆಲವರೆಲ್ಲ ನಮ್ಮ ಕೃಷಿಕರು ಏನ್ ಮಾಡ್ತಾರಂದ್ರೆ, ಕೆಲವೊಂದು ಬೆಳೆಗಳಲ್ಲಿ ಅಂದ್ರೆ ಈ ಒಂದು ಅಕ್ಕಡಿ ಬೆಳೆಯಾಗಿ ಈ ಒಂದು ನವಣೆಯನ್ನ ಬೆಳೀತಾ ಇದ್ದಾರೆ, ಅಂದ್ರೆ ಇದು ಎಷ್ಟು ಸೂಕ್ತ ಅಂತ ಹೇಳ್ತೀರಾ? ಸರ್, ಬಹಳ ಚೆನ್ನಾಗಿ ಆಕ್ಚುಲಿ, ಯಾಕಂದ್ರೆ ನಾವು ಒಂದೇ ಬೆಳೆ ಮೇಲೆ ಅವಲಂಬನೆ ಇರಬಾರ್ದು. ಅದಕ್ಕೋಸ್ಕರ ನಾವು ಅಕ್ಕಡಿ ಬೆಳೆ ಅಥವಾ ಅಂತರ ಬೆಳೆಯಾಗಿ ನಾವು ಬೆಳಿಬಹುದು. ಈಗ ನವಣಿ ಜೊತೆಗೆ ಅಂತರ ಬೆಳೆಯಾಗಿ ನಾವೇನಂದ್ರೆ ತೊಗರಿ ಹಾಕ್ಬಹುದು. 1-4 ಸಾಲು ನವಣೆ ಹಾಕಿದ್ರೆ 1-2 ಸಾಲು ಅಥವಾ 1 ಸಾಲಷ್ಟು ತೊಗರಿ ಹಾಕ್ಬಹುದು. ಅದೇ ತರ ನಾವು ಎಳ್ಳು ಹಾಕ್ಬಹುದು, ಹೆಸರನ್ನು ಹಾಕ್ಬಹುದು, ಈ ತರ ಮಡಿಕೆ, ಇವನ್ ಸೋಯಾ ಅವರಿನ ಹಾಕ್ಬಹುದು, ಹುರುಳಿನ ಹಾಕ್ಬಹುದು. ಯಾಕಂದ್ರೆ ನಮಗೆ ಈಗ ಇವನ್ ಹಾಕೋದ್ರಿಂದ ಏನಾಗ್ತೈತೆ ಅಂದ್ರೆ ನಮಗೆ ಈಗ ಹೇಳಿದೆ ನಿಮಗೆ ಇವೆಲ್ಲ ದ್ವಿದಳ ಧಾನ್ಯಗಳು, ತೊಗರಿ ಇರ್ಬೋದು, ಹೆಸರು ಇರ್ಬೋದು, ಈ ಮಡಿಕೆ ಇರ್ಬೋದು, ಸೋಯಾ ಅವರೆ ಇರ್ಬೋದು, ಅವರೇ ಇರ್ಬೋದು, ಇವೆಲ್ಲ ಏನಂತಂದ್ರೆ ನಮಗೆ ಮಣ್ಣಿನ ಫಲವತ್ತತೆ ಇಂಪ್ರೂವ್ ಆಗ್ತತೆ. ಮತ್ತೆ ಅದರಿಂದನೂ ಸಹ ಏನಂದ್ರೆ ನಮಗೆ ಈಗ ಖರ್ಚು ಎಷ್ಟು ಮಾಡೋದು ಅದರಿಂದನೇ ಆದಾಯ ಬರ್ತದೆ ಆಕ್ಚುಲಿ. ಹಂಗಾಗಿ ರೈತರು ಈ ಅಂತರ ಬೆಳೆಯಾಗಿ, ಅಕ್ಕಡಿ ಬೆಳೆಯಾಗಿ, ನವಣಿ ಜೊತೆಗೆ ನಾವು ಹಾಕ್ಬೋದು.

ನಾವು ಕಟಾವ್ ಮಾಡ್ಬೇಕಾದ್ರ ಅದ್ರ ಬದ್ಲಿ ನಾವೇನಂದ್ರ ಈಗ ಮಿಷನ್ ಅನ್ನು ಉಪಯೋಗ ಮಾಡಿ ಮೆಕ್ಯಾನಿಕಲ್ ಹಾರ್ವೆಸ್ಟಿಂಗ್ ಅಂತ ಹೇಳ್ತಾರಲ್ಲ ಆತರ ನಾವೇನಂದ್ರೆ ರೀಪರ್ಸ್ ಉಪಯೋಗ ಮಾಡ್ಕೋಬಹುದು ಅಥವಾ ಮಿಷನ್ ಗಳು ಹೇಳಿದೆ ನಿಮಗೆ ಅಂದ್ರೆ ಏನಂದ್ರೆ ಕಟಾವ್ ಮಾಡಿ ಮತ್ತೆ ಅದನ್ನ ಬೈಂಡ್ ಮಾಡ್ತದೆ ಆಕ್ಚುಲಿ ಆತರ ಮಾಡ್ಕೊಂಡು ನಾವು ಅದನ್ನ ನಾವು ಕಂಬೈಂಡ್ ಹಾರ್ವೆಸ್ಟ್ ಹಾಕಿದ್ರೆ ಕಡಿಮೆ ಆಗ್ತದೆ ಆಕ್ಚುಲಿ. ಒಳ್ಳೇದು ಸರ್, ಇಲ್ಲೇ ತನಕ ಈ ಒಂದು ನವಣೆ ಬೇಸಾಯ ಕ್ರಮಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಮ್ಮ ಕೃಷಿಕರಿಗೆ ತಿಳಿಸಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಎಲ್ಲ ಇದುವರೆಗೂ ನವಣೆ ಬೆಳೆಯ ಸುಧಾರಿತ ಬೇಸಾಯ ಕ್ರಮಗಳ ಕುರಿತು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಕತ್ತಲಗೆರೆ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಬೇಸಾಯ ತಜ್ಞರಾದ ಡಾ ರುದ್ರಗೌಡ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಯುಎಂ ಮರಳಸಿದ್ದೇಶ್. ಅರೆ ಸಂಗ್ರಾಮ್, ನಿನ್ನ ಹೊಲದಲ್ಲಿ ಕಳೆಗಳ ಹೇಳ ಹೆಸರಿಲ್ಲ, ದೂರ ದೂರದವರೆಗೆ ಹಚ್ಚ ಹಸಿರಿನಿಂದ ತುಂಬಿದೆ, ಇದನ್ನ ಹೇಗೆ ಮಾಡಿರುವಿ? ಇದು ಕೂಡ ಕೇಳುವ ವಿಷಯವೇ. ಇಂತಹ ಕೆಲಸವನ್ನು ಬಾಯರ್ನ ಲಾಡಿಸ್ ಮಾತ್ರ ಮಾಡಬಹುದು. ಲಾಡಿಸ್ ಕಳೆಗಳನ್ನು ಶೀಘ್ರವಾಗಿ ನಾಶಪಡಿಸುತ್ತದೆ ಹಾಗೂ ಇದರ ಸೇಫ್ನ ಟೆಕ್ನಾಲಜಿ ಬೆಳೆಗಳ ಹಸಿರುತನವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ಬಾಯರ್ನ ಲಾಡಿಸ್, ಯಾವುದೇ ಸರಿಸಾಟಿ ಇಲ್ಲ. ಇದೀಗ ಒಂದು ಜನಪದ ಗೀತೆಯನ್ನು ಕೇಳಿ ಬರೋಣ. ಜನಪದ ಗೀತೆಯನ್ನು ಕೇಳಿದಿರಿ. ಇದೀಗ ಕೇಳಿ ಕಾರ್ಯಕ್ರಮ ನೇಗಿಲ ಮಿಡಿತ. ನಮಸ್ಕಾರ, ನಾನು ಡಾಕ್ಟರ್ ಶ್ರೀಧರ್ ಅಂತ ಹೇಳಿ ತೋಟಗಾರಿಕಾ ಮಹಾವಿದ್ಯಾಲಯ ಬಬ್ಬೂರು ಇಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ಕೆಲಸ ಮಾಡ್ತಾ ಇರ್ತೇನೆ. ಇವತ್ತಿನ ಒಂದು ವಿಚಾರ, ನರ್ಸರಿಯಲ್ಲಿ ನಾವು ಉತ್ತಮ ಗುಣಮಟ್ಟದ ಸಸ್ಯಗಳನ್ನು ಆಯ್ಕೆ ಮಾಡುವ ವಿಧಾನ ಹೇಗೆ ಅಂತ ಹೇಳಿ. ಸಾಮಾನ್ಯವಾಗಿ ರೈತರು ಏನಾಗುತ್ತೆ, ತಮಗಿಚ್ಛೆ ಪಟ್ಟಂತ ಯಾವುದೇ ಹಣ್ಣಿನ ಗಿಡಗಳನ್ನ ನಾವು ನಾಟಿ ಮಾಡಬೇಕು ಅನ್ನೋದಾದಾಗ ಅವ್ರೇನ್ ಮಾಡ್ತಾರೆ, ಆ ತಕ್ಷಣಕ್ಕೆ ಅವ್ರಿಗೆ ಎಲ್ಲಿ ಗಿಡಗಳು ಸಿಗತ್ತೆ, ಸಸಿಗಳು ಎಲ್ಲಿ ಸಿಗತ್ತೆ, ಅದನ್ನ ತಗೊಂಬಂದು ನಾಟಿ ಮಾಡೋದು ಸಾಮಾನ್ಯವಾಗಿ ಕಾಣ್ತೇವೆ. ಈ ವಿಚಾರದಲ್ಲಿ ತುಂಬಾ ಗಮನ ವಹಿಸಬೇಕಾಗಿರುವಂಥದ್ದು ಬಹಳ ಮಹತ್ವವಾದದ್ದು ಅಂತ ಹೇಳ್ಬೋದು. ಯಾಕೆಂದ್ರೆ ಆ ತಕ್ಷಣಕ್ಕೆ ಉತ್ತಮವಾದಂಥ ಸಸಿ ಅಂದ್ರೆ ಏನು ಅಂತಂದ್ರೆ, ನೋಡಲಿಕ್ಕೆ ಅಥವಾ ಅತಿ ಹೆಚ್ಚಾಗಿ ಕಾಣುವಂಥದ್ದು ಅಥವಾ ಅತಿ ಹೆಚ್ಚು ಎಲೆಗಳನ್ನು ಹೊಂದಿರುವಂಥ ಗಿಡಗಳು ಅಷ್ಟೇ ಅನ್ನೋ ಒಂದು ಭಾವನೆಯಿಂದ ಸಸಿಗಳನ್ನು ಸಾಮಾನ್ಯವಾಗಿ ಆಯ್ಕೆ ಮಾಡೋದು ಕಾಣ್ತೀವಿ. ಎಲ್ಲೋ ನಮಗೆ ಸಂತೆಯಲ್ಲಿ ಆಗಿರ್ಬೋದು ಅಥವಾ ರಸ್ತೆ ಬದಿಗಳಲ್ಲಿ ಇಟ್ಕೊಂಡು ಸಸಿಗಳನ್ನ ಮಾರಾಟ ಮಾಡುವಂಥದ್ದು ಇರ್ಬೋದು, ಅಂಥ ಕಡೆ ಸಸಿಗಳನ್ನ ಸಾಮಾನ್ಯವಾಗಿ ರೈತರು ಆಯ್ಕೆ ಮಾಡಿ ತರ್ತಾರೆ. ಇದು ಸರಿಯಾದ ವಿಧಾನ ಅಲ್ಲ ಅಂತ ಇವತ್ತಿನ ತಿಳಿಸ್ಕೊಡ್ಬೇಕಾದಂಥ ವಿಚಾರ. ಈಗ ಯಾವುದೇ ಒಂದು ಹಣ್ಣಿನ ಸಸಿಯನ್ನು ನಾವು ನಾಟಿ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ಮೇಲೆ ಆ ಸಸಿಗಳನ್ನು ಎಲ್ಲಿಂದ ತರಬೇಕು ಮತ್ತು ಅದನ್ನು ಕಸಿ ಮಾಡಲಾಗಿದೆಯಾ ಇಲ್ವಾ ಅನ್ನೋ ವಿಚಾರವನ್ನು ಕೂಡ ನಾವು ಪರಿಗಣಿಸಬೇಕಾಗ್ತದೆ. ಯಾವುದೇ ಹಣ್ಣಿನ ಬೆಳೆಗಳಾಗಿರ್ಬೋದು, ನೀವು ಉದಾಹರಣೆಗೆ